ವೇದಗಳು ಜ್ಞಾನ ಸಂಪತ್ತಿನ ಟ್ರೆಜರಿ. ಅಲ್ಲಿರುವುದು ಅತ್ಯಂತ ಶ್ರೀಮಂತ ಸಂಪತ್ತು. ಅದು ಯಾವ ಸಂಪತ್ತು ಅಂದ್ರೆ ಜ್ಞಾನದ ಸಂಪತ್ತು, ಟ್ರೆಜರ್ ಆಫ್ ನಾಲೆಡ್ಜ್ ಅಂತ. ವೇದ ಎನ್ನುವ ಶಬ್ದವೇ ವಿದ್ ಎನ್ನುವ ಧಾತುವಿನಿಂದ ಉತ್ಪತ್ತಿಯಾಗಿದೆ. ವಿದ್ ಎನ್ನುವ ಧಾತುವಿನ ಅರ್ಥ ತಿಳಿ, ವಿದ್ ಟು ನೋ, ತಿಳಿಯುವುದು. ತಿಳಿಯುವ ಅಧಿಕಾರ ಯಾರಿಗಿದೆಯೋ ಅವರಿಗಾಗಿ ವೇದಗಳು. ತಿಳಿಯುವ ಅಧಿಕಾರ ಯಾರಿಗಿದೆ? ಪ್ರಾಣಿ ಪಕ್ಷಿ ವನಸ್ಪತಿಗಳಿಗಂತೂ ಇಲ್ಲ. ಅವು ಮನಸ್ಸು ಬುದ್ಧಿಗಳಿಂದ ಇನ್ನೂ ಇವಾಲ್ವ್ ಆಗಿಲ್ಲ. ಸಮಸ್ತ ಜೀವರಾಶಿಗಳಲ್ಲಿ ಮನುಷ್ಯನು ಮಾತ್ರ ಕಂಡುಬರುತ್ತದೆ. ಯಾರ ಮನಸ್ಸು ಬುದ್ಧಿಗಳು ವಿಕಸಿತವಾಗಿವೆ? ಇದಕ್ಕೊಂದು ಕಾರಣನೂ ಇದೆ. ಅವನಲ್ಲಿರುವಂತಹ ಪುರುಷಾರ್ಥದ ಪರಿಪೂರ್ಣ ಸ್ವಾತಂತ್ರ್ಯತೆ, ಪುರುಷಾರ್ಥದ ಪರಿಪೂರ್ಣವಾದ ಸ್ವಾತಂತ್ರ್ಯತೆ, ಅರ್ಥಾತ್ ಅದಕ್ಕೆ ಲಿಮಿಟ್ಟೇ ಇಲ್ಲ. ಇಂತಹ ಸ್ವಾತಂತ್ರ್ಯತೆಯನ್ನು ಇಟ್ಟುಕೊಂಡಂತಹ ಇವನಿಗೆ ಜ್ಞಾನವನ್ನು ಪಡೆಯುವ ಅಧಿಕಾರ ಇದೆ. ಪಡೀತಾನೋ ಇಲ್ಲೋ ಅದು ಅವನು ಸ್ವಾತಂತ್ರ್ಯತೆ ಬಿಟ್ಟಿದ್ದು. ಯಾವ ಥರ ಪಡೀತಾನೆ ಅದು ಕೂಡ ಅವನು ಸ್ವಾತಂತ್ರ್ಯತೆ ಬಿಟ್ಟಿದ್ದು. ಯಾವಾಗ ಜ್ಞಾನವನ್ನು ಪಡೀತಾನೆ ಅದು ಕೂಡ ಅವನು ಸ್ವಾತಂತ್ರ್ಯತೆ ಬಿಟ್ಟಿದ್ದು. ಅದು ಫಿಸಿಕ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಬಯಾಲಜಿ ಇರಲಿ, ಅದು ಕಂಪ್ಯೂಟರ್ ಇರಲಿ, ಅಕ್ಕಸಾಲಿಗನ ಜ್ಞಾನ ಇರಲಿ, ಕುಂಬಾರನ ಜ್ಞಾನ ಇರಲಿ, ಕಂಬಾರ ಯಾವಾಗ ಪಡೀತಾನ, ಯಾರು ಪಡೀತಾರ, ಎಷ್ಟು ಪಡೀತಾರ ಜ್ಞಾನವನ್ನು, ಅದು ಅವನು ಸ್ವಾತಂತ್ರ್ಯತೆ ಗೊತ್ತಿದೆ. ಬಟ್ ಜ್ಞಾನವನ್ನು ಹೊಂದುವುದಕ್ಕೆ ಅವನಿಗೆ ಅಧಿಕಾರ ಇದೆ. ಕೆಲವರು ಈ ಅಧಿಕಾರವನ್ನು ಎನ್ಕ್ಯಾಶ್ ಮಾಡ್ಕೋತಾರೆ, ಕೆಲವರು ಮಾಡಲಿಕ್ಕೆ, ಕೆಲವರು ಇದನ್ನು ದುರುಪಯೋಗ ಮಾಡ್ಕೋತಾರೆ. ಸ್ವಾತಂತ್ರ್ಯತೆ ಇದೆ. ಹೀಗಾಗಿ ಈ ಕಡೆಗೆ ಜ್ಞಾನದ ಸಂಪತ್ತಿನ ಟ್ರೆಜರಿ ಇದೆ, ಈ ಕಡೆಗೆ ಮನುಷ್ಯನಿಗೆ ಜ್ಞಾನವನ್ನು ಹೊಂದುವುದಕ್ಕೆ ಅಧಿಕಾರ. ಹೀಗಾಗಿ ವೇದ ಉಪದೇಶಗಳು, ವೇದದ ಮಾರ್ಗದರ್ಶನಗಳು ಯಾರಿಗಾಗಿವೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪ್ರಾಣಿ ಪಕ್ಷಿಗಳಿಗಲ್ಲ. ಹೋದರೆ ಈ ದನಗಳು, ಎಮ್ಮೆಗಳು, ಈ ನಾಯಿಗಳು, ಇವಳಿಗೆ ಇವುಗಳಿಗಾಗಿ ಗುರುಕುಲ ಕಟ್ಟಬೇಕಲ್ಲ. ನಾನು ಎಷ್ಟೋ ಸಲ ಅನ್ಕೋತಿದ್ದೆ, ಈಗ ಇಲ್ಲಿ ನಾಯಿಗಳ ಸಂಖ್ಯೆ ನರ್ನೋಡು ಜಾಸ್ತಿ ಆಗಿದ್ದು ನೋಡು. ಅವಾಗ ಅನ್ಕೋತಿದ್ದೆ ಏನಂದ್ರೆ ಮನುಷ್ಯರು ಬರಲಿ ಇದರಷ್ಟು ಹೋಗ್ತು, ನಾಯಿಗಳು ಬಂದಾವಲ್ಲ, ಇವುಗಳಿಗಾಗಿ ಉಪನಿಷತ್ ಹೇಳೋಣ ಅಂತ. ಕಾಲ ಹಂಗೆ ಬಂದಿದೆ ಈಗ. ವಾಪಸ್ ಬ್ರಹ್ಮಚಾರಿಗಳು ನನಗೆ ಕೇಳ್ತಾರೆ, ಸ್ವಾಮಿ ಮದುವೆನೂ ಮಾಡಿ ಅಲ್ಲೇ ನಮಗೆ ನೌಕರಿ ಕೊಟ್ಟು ಕೂಡಿಸ್ತೀರ ಅಂದ್ರೆ ನಾವು ಉಪನಿಷತ್ ಕೇಳಿ ಬರ್ತೀವಿ ಅಂತ. ಇವತ್ತು ಈ ಭಾಷೆ ನಮಗೆ ಅರ್ಥವಾಗುವ ಸ್ಥಿತಿಯಲ್ಲಿ ನಾವು ಇಲ್ಲವೇ ಇಲ್ಲ. ಇಲ್ಲಪ್ಪ, ಇದು ಅಲಭ್ಯವಾದಂತಹ ಜ್ಞಾನ, ಇದು ಯಾರು ಹೇಳಿಕೊಳ್ಳೋದಿಲ್ಲ, ಇದು ಅಡಿಗೋಗಿದೆ, ಇದು ಉಡಿಗೋಗಿದೆ, ಇದು ಮುಚ್ಚೋಗಿದೆ. ಈ ಭಾಷೆ ಯಾರಿಗೂ ಅರ್ಥನೇ ಆಗೋದಿಲ್ಲ, ಎಲ್ಲ ಕಾಂಗ್ರೆಸ್ ಭಾಷೆನೇ ಅರ್ಥ ಆಗೋದು. ಬಾ ಅಂದ್ರೆ ಬರೋದಿಲ್ಲ. ಇನ್ನು ಈ ವೇದಗಳು ಪ್ರಮುಖವಾಗಿ ಎರಡು ಭಾಗಗಳಲ್ಲಿ ಉಪದೇಶವನ್ನು ಕೊಡ್ತವೆ. ಪ್ರಮುಖವಾಗಿ ಒಂದು ಭಾಗವನ್ನ ಕರ್ಮಕಾಂಡ ಅಂತ ಕರೀತಾರೆ, ಇನ್ನೊಂದು ಭಾಗವನ್ನು ಜ್ಞಾನಕಾಂಡ ಅಂತ ಕರೀತಾರೆ. ವೇದದ ಅರ್ಧ ಭಾಗ ಅರ್ಧ ಭಾಗ ಅಲ್ಲ. ಬಹು ಹೆಚ್ಚಿನ ಭಾಗ ಕರ್ಮಕಾಂಡ. ಅದು 100 ಪೇಜ್ ವೇದ ಇದೆ ಅಂದ್ರೆ ಅದ್ರೊಳಗೆ 99 ಪೇಜಸ್ ಏನಿರ್ತದೆ? ಕರ್ಮಕಾಂಡ. ಒಂದು 1 ಪೇಜ್ ಜ್ಞಾನ. ಇನ್ನು ಮತ್ತೆ ಮೆಜಾರಿಟಿ ವಿಚಾರ ಮಾಡಬೇಡ್ರಿ, ಯಾಕಂದ್ರೆ ಮೇಜರ್ ನಂಬರ್ ಆಫ್ ಪೇಜಸ್ ಯಾವುದು? ಕರ್ಮಕಾಂಡ. ಅದನ್ನ ನಡಿ ಕರ್ಮಕಾಂಡ ಹೋಗೋಣ, ಹಂಗೆ ವಿಚಾರ ಮಾಡಬಾರ್ದು ನೀವು. ಕರ್ಮಕಾಂಡ ಬಿಟ್ಟು ಬಂದವರಿಗೆ ಪ್ರಮುಖವಾಗಿ ಎರಡು ಭಾಗಗಳು, ಕರ್ಮಕಾಂಡ ಮತ್ತೆ ಇನ್ನೊಂದು ಯಾವುದು? ಜ್ಞಾನಕಾಂಡ. ಹೆಚ್ಚು ಭಾಗ ಕರ್ಮಕಾಂಡ. ಇವುಗಳನ್ನ ಅಪರಾವಿದ್ಯ ಅಂತನೂ ಪರಾವಿದ್ಯ ಅಂತನೂ ಕರೀತಾರೆ. ಕರ್ಮಕಾಂಡ ಅಪರಾವಿದ್ಯ. ಅಪರ ಶಬ್ದ ಏನು? ನ ಪರಹ ಅಪರಹ. ಯಾವುದು ಹೆಚ್ಚಿನದಲ್ಲವೋ ಅದು ಅಪರ, ಅಂದ್ರೆ ಕೆಳಗಿನ ಮಟ್ಟದ ವಿದ್ಯಾ. ತಪ್ಪು ಹಂಗ ಹೇಳ್ಬಾರ್ದು. ಇನ್ಫ್ಯಾಕ್ಟ್ ಈಗಿನ ಕಾಲಕ್ಕೆ ಅವ್ರಿಗೆ ಬೆಲೆ ಜಾಸ್ತಿ. ಅವ್ರಿಗೆ ಬೆಲೆ ಜಾಸ್ತಿ. ಈಗ ಸತೀಶನ್ ಫೋನ್ ಬಂದು, ಮೈಸೂರು ಸತೀಶ್ ಭಟ್ಟ, ನಾನು ದೇವಸ್ಥಾನ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ 16,000 ರೂಪಾಯಿ ಸಂಬಳ ಕೊಟ್ಟು ನಾಗಮಂಗಲದಲ್ಲಿ ದೇವಸ್ಥಾನಕ್ಕೆ ಇಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ, ಆಶೀರ್ವಾದ. ಸರಿ, ಹೋಗ್ಬ, ನಾನು ಕೊಡೋ 2,000 ನನಗೆ ಹೆಲ್ಪ್ ಆಗ್ತದೆ. ಹೋಗ್ಬ, ನಾನು ಕೊಡು ಅಂತ ಮಾತ್ರ ನಾನು ಕೇಳಿದೆ. ಯಾರಿಗೆ ಬೆಲೆ ಜಾಸ್ತಿ? ಯಾರಿಗೆ ಬೆಲೆ ಜಾಸ್ತಿ? ಒಂದು ಹೋಮ ಮಾಡಿದ್ರೆ 10,000 ರೂಪಾಯಿ ತಗೋತಾರೆ. ಚಿಕ್ಕ ಗಣಪ ಮಾಡಿದ್ರೆ 2,000 ರೂಪಾಯಿ ತಗೋತಾರೆ. ಯಾವಂದ್ರೆ ಇದಕ್ಕೆ ಹಣ ಕೊಡ್ತಾನೆ? ಮೋಕ್ಷ ವಿದ್ಯಾ. ಅಪರಾವಿದ್ಯಾ ಇದು ಕೆಳಮಟ್ಟದ ಜ್ಞಾನ. ಬೆಲೆ ಜಾಸ್ತಿ, ಅದ್ರ ವ್ಯಾಲ್ಯೂ ಜಾಸ್ತಿ, ಅದ್ರ ಗುಣಮಟ್ಟ ಅತಿ ಕಡಿಮೆ. ಯಾಕೆ? ಪೇಟಿಕೆ ವಾಸ್ತು. ಅರ್ಥ ಆಗ್ಲಿಲ್ಲ? ನೀ ಡಿಗ್ರಿ ಪಡ್ಕೋ, ನೀ ಡಬಲ್ ಡಿಗ್ರಿ ಪಡ್ಕೋ, ಬರ ಅಲ್ಲಿ ನಾವು ವೈದಿಕ ಶಬ್ದಗಳಿಂದ ಪ್ರಯೋಗ ಮಾಡೋದು ಬೇಡ. ವ್ಯಾವಹಾರಿಕವಾದ ಶಬ್ದಗಳ ಪ್ರಯೋಗ ಮಾಡಿದ್ರು ಕೂಡ ಇವೆಲ್ಲ ವಿದ್ಯೆಗಳೇನು? ಯೂನಿವರ್ಸಿಟಿ ವಿದ್ಯೆಗಳು, ಯೂನಿವರ್ಸಿಟಿ ವಿದ್ಯೆಗಳೆಲ್ಲ ಏನಿವು? ಹೊಟ್ಟೆಪಾಡಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ತೋರಿಸ್ತೀರಿ, ಯಾವುದೋ ಒಂದು ಕಾಲ್ ಫಾರ್ ಮಾಡ್ತಾರೆ, ಅಪ್ಲಿಕೇಶನ್ ಫೈಲ್ ಮಾಡ್ತೀರಿ, ಏನಂತ ರಿಜ್ಯೂಮಿ ಅಂತ ತಗೊಂಡು ಹೋಗ್ತೀರಿ, ಆ ರಿಜ್ಯೂಮಿ ಅಲ್ಲಿ ತಿಳ್ಕೊಂಡಿರ್ತೀರಿ. ನಿಜ ಹೇಳ್ತೇನೆ, ನಾನು ವಿಶ್ವಾಸ ಇಡ್ತೇನೆ, ಇಷ್ಟು ಜನ ಟೀಚರ್ಸ್ ಎಂಪ್ಲಾಯ್ ಮಾಡ್ಕೊಂಡಿದ್ದೀನಿ ನಾನು. ನನ್ನದು ಸುಮಾರು ಒಂದು 100 ಜನ ಟೀಚರ್ಸ್ ಕೆಲಸ ಮಾಡಿದ್ದಾರೆ, ಈಗ ಒಬ್ಬರದ್ದು ಸರ್ಟಿಫಿಕೇಟ್ ನೋಡಿಲ್ಲ. ಅವ್ರಿಗೆಲ್ಲ ಹೋಗ್ತಿರ್ಬೇಕು, ಅವ್ರು ಯಾರು ನೋಡಿರ್ತಾರೆ, ಆ ಕಮಿಟಿ ಮೆಂಬರ್ಸ್ ಅವ್ರು ನೋಡಿರ್ತಾರೆ. ನಾನು ನೋಡಿರೋದಲ್ಲ, ನನಗೆ ಎದುರಿಗೆ ಕೂತ್ಕೊಳ್ಳಿ ಗೊತ್ತಾಗ್ಬಿಡುತ್ತದೆ ಇವನ ಹತ್ರ ಸ್ಟಾಪ್ ಅದನ ಇಲ್ಲ, ಬೋಗಸ್ ವ್ಯಕ್ತಿನ ಏನ ಏನ ಇಟ್ಕೊಂಡಾನ ಅಂತ ಗೊತ್ತಾಗ್ಬಿಡುತ್ತೆ. ಬರೇ ಎರಡು ಮಾತು, ಯಾವ ಊರಿಂದ ಬಂದಿಪ್ಪ, ನಿಮ್ಮ ಅಪ್ಪ ಅಮ್ಮ ಮನೆಯೊಳಗಿದ್ದಾರ, ಯಾರ್ಯಾರಿದ್ದಾರ, ನಿನ್ನ ಅವಲಂಬಿಸಿದ್ದಾರ, ಗೊತ್ತಾಗ್ಬಿಡುತ್ತೆ. ಎಲ್ಲ ಸರ್ಟಿಫಿಕೇಟ್, ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ನೌಕರಿಗೆ, ಸಂಬಳಕ್ಕ, ಮತ್ತು ಅವರು ನೋಡ್ರಿ, ಅವ್ನು ಸಿ ಪಿ ಜೆತ್ ಮಾಡಿದ್ರೆ ಅವನ ಸಂಬಳ ಬೇರೆ, ಅವ್ನು ಪಿ ಸಿ ಎಂ ಮಾಡಿದ್ರೆ ಅವನ ಸಂಬಳ ಬೇರೆ, ಆ ಪಿ ಸಿ ಎಂ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಸಂಬಳ ಬೇರೆ, ಪಿ ಸಿ ಎಂ ಕನ್ನಡ ಮೀಡಿಯಂ ಮಾಡಿದ್ರೆ ಸಂಬಳ ಬೇರೆ. ನೋಡ್ಬೇಕು ಅವ್ರದ್ದು ರುಬಾಬ್ ಹೆಂಗ್ ಬರ್ತಾರೆ. ಆ ಕಡೆಗೆ ಹೋದ್ರೆ ಗವರ್ಮೆಂಟ್ ನೌಕರಿ ಸಿಗೋದಿಲ್ಲ, ಈ ಕಡೆಗೆ ಬಂದ್ರೆ ಅದ ಸಂಬಳ ಇಲ್ಬೇಕಂತ. ಎಲ್ಲ ಅಪರ ವಿದ್ಯೆ, ಕೆಳಮಟ್ಟದ ವಿದ್ಯೆ, ಮುಳುಗಿಸುವ ವಿದ್ಯೆ, ಸಂಸಾರದಲ್ಲಿ ಮುಳುಗಿಸುವ ವಿದ್ಯೆ ಇದೆಲ್ಲ. ಇದು ಈ ಕಡೆಗೆ ಬಂದ್ರೆ ಪರಾವಿದ್ಯೆ, ದಾಟಿಸುವ ವಿದ್ಯೆ. ದಾಟಿಸುವ ಅಂದ್ರೆ ಮತ್ತೆ ಪೋಸ್ಟ್ಪೋನಿಂಗ್ ಅಲ್ಲ, ಮುಂದಾಕೋದ್ ಮುಂದಾಕೋದ ಹಂಗಲ್ಲ, ಪಾರು ಮಾಡೋ ವಿದ್ಯೆ. ಈ ಜಗವ ನಂಬಿ ಸುಖವೇನಿಲ್ಲ, ಹೌದಲ್ಲ, ಮಾಡು ದೇವ ಈ ಜಗವ ನಂಬಿ ಚಂದ ಹಾಡ್ತಾರೆ, ಕಂಠ ಚಂದ. ಮತ್ತ ಪುನಃ ನೋಡೋಣ ಸ್ವಾಮಿ, ಮತ್ ಸಮಯ ಸಿಕ್ಕರೆ ಬರ್ತೀರಿ, ಯಾರು ಉಪಕಾರ ಬರ್ತೀರಿ, ಬಂದು ನನ್ನ ಮೇಲೆ ಉಪಕಾರ ಮಾಡ್ತೀರಾ? ನಾವೇ ಬರ್ಲಿಲ್ಲ ಅಂದ್ರೆ ಸ್ವಾಮಿ ನೀವು ಎಲ್ಲಿ ನಡೆಸ್ತೀರಿ ಸ್ವಾಮಿ? ನೋಡಿ ನಾವು ಬರೋದ್ರಿ, ಇದು ದಾಟಿಸುವ ವಿದ್ಯೆ, ಪಾರ ಮಾಡೋ ವಿದ್ಯೆ, ಸಂಸಾರ ಸಾಗರದಿಂದ ನಮ್ಮನ್ನು ಪಾರ ಮಾಡುತ್ತೆ. ಇದು ಮೋಕ್ಷ ವಿದ್ಯೆ, ಅದು ಬಂಧನಕಾರಿ ವಿದ್ಯೆ. ಅಪರಾವಿದ್ಯೆ ಬಂಧನಕಾರಕ, ಇದು ಮೋಕ್ಷಕಾರಕ. ಈಗ ನಿಮಗೆ ಅರ್ಥ ಆದೀತು, ಉಪನಿಷತ್ತುಗಳು ಯಾವ ಭಾಗದಲ್ಲಿದೆ ವೇದದಲ್ಲಿ? ಜ್ಞಾನಕಾಂಡ, ಪರಾವಿದ್ಯಾ. ಆ ಬೆಂಗಳೂರು ಮಾತಾಡಿದ ಹೆಸರೇ ಪರವಿದ್ಯಾನಂದ, ಅವ್ರ ಹೆಸರೇ ಪರವಿದ್ಯಾನಂದ. ಎಲ್ಲ ಎಲ್ಲ ಹೆಸರು ಚಂದ ಚಂದ ಕೊಡ್ತಾರೆ ಸ್ವಾಮೀಜಿ ಎಲ್ಲ. ಸುವೇದಾನಂದ, ವೇದ ವೇದ್ಯಾನಂದ, ಚಿತ್ ಸ್ವರೂಪಾನಂದ, ಮೈಸೂರು ಚಿದಾನಂದ, ಚಿತ್ ಸ್ವರೂಪಾನಂದ, ಸತ್ ಸ್ವರೂಪಾನಂದ, ಚಿದ್ರೂಪಾನಂದ, ಚಿತ್ ಪ್ರಕಾಶಾನಂದ, ಎಲ್ಲಾ ಸನ್ಯಾಸಿಗಳು ಕರ್ನಾಟಕದಲ್ಲಿ ಚಿತ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಸನ್ಯಾಸಿಗಳು ಸ್ವಾಮಿನಿಗಳು ಏನಿದ್ದಾರೆ ಸನ್ಯಾಸಿನಿಗಳು ಮೋಸ್ಟ್ ಪ್ರಾಬಬ್ಲಿ ಅವ್ರದೆಲ್ಲ ಬ್ರಹ್ಮಚಾರಿಣಿ ಹೆಸರೆಲ್ಲ ಸೇಮ್ ಇದ್ದು ಸು ಸು ಸು ಸು ಸು ಸುಪ್ರಭಾ ಚೈತನ್ಯ ಸುವೇದ ಚೈತನ್ಯ ಸುವಿದ್ಯಾ ಚೈತನ್ಯ ಸುಶೀಲ ಚೈತನ್ಯ ಎಲ್ಲ ಸು ಇದ್ದು ಸುಮೇಧ ಚೈತನ್ಯ ಸುಮನ ಸುದೀಪ್ತ ಅದು ಉಲ್ಟ ಮಾಡ್ಬಿಟ್ರು ಸನ್ಯಾಸ ಆದ್ಮೇಲೆ ಇವೆಲ್ಲ ಚಿತ್ ಚಿತ್ ಚಿತ್ ಚಿತ್ ಚಿತ್ ಚಿತ್ ಚಿತ್ ಚಿದಾತ್ಮಾನಂದ ಚಿದ್ರೂಪಾನಂದ ಚಿತ್ ಸ್ವರೂಪಾನಂದ ಚಿತ್ ಪ್ರಕಾಶಾನಂದ ಎಲ್ಲ ಚಿತ್ ಚಿತ್ ಚಿತ್ ಚಿತ್ ಅವು ಏನೇನಾಗ್ಬಿಟ್ಟು ಪರವಿಜ್ಞಾನ ಮತ್ತೆ ಇವು ಎರಡು ಸಬ್ಜೆಕ್ಟಿಗೆ ಅಧಿಕಾರಿಗಳು ಬೇಕು. ಇದು ಯಾರಿಗೆ ಬೇಕು? ಅವರ ಅಧಿಕಾರಿಗಳು ಬೇರೆ ಬೇರೆ. ಈ ವಿದ್ಯೆ ಯಾರಿಗೆ ಬೇಕು? ಇವರ ಅಧಿಕಾರಿಗಳು ಬೇರೆ. ಇದು ಇನ್ನೊಂದು ಚಂದ. ಈ ಅಧಿಕಾರಿಗಳಿಗೆ ಇಲ್ಲಿ ಬಂದು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. ಈ ಅಧಿಕಾರಿಗಳಿಗೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸುಂಬಳ ಬರುತ್ತೆ. ಸಂಬಳನು ಕೊಡ್ಬೇಕು, ಸಿಂಬಳನು ತಗೋಬೇಕು. ಕಣ್ಣಾಗಲಿ ನೀರೇನು ಹೌದಲ್ರಿ ಗುಜರಾತವ್ರು ಹೌದಲ್ಲ ಇಲ್ಲಪ್ಪ ಪಾಪ ಅದು ಅನಿವಾರ್ಯ ಅಂತ ಜವಾಬ್ದಾರಿಗಿದ್ದಾರೆ ಅಷ್ಟೇ. ಅವರು ಟೋಟ್ಲಿ ವರ್ಜಿಸುವಲ್ಲಿ ಗೊತ್ತಿಲ್ಲ, 3 ತಿಂಗಳು ಆದ್ಮೇಲೆ ಏನ್ ಮಾಡ್ತಿರೋ ಅಥವಾ 2 ವರ್ಷ ಆದ್ಮೇಲೆ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆಗ ಒಂದು ಮಾತ್ರ ಕಿವಿ ಮಾತ್ರ ಹೇಳ್ತೇನೆ, ಯಾವ ಕಾರಣಕ್ಕೂ ದೇವಸ್ಥಾನಗಳನ್ನು ಕಟ್ಟಬೇಕು. ದೇವಸ್ಥಾನಗಳನ್ನು ಕಟ್ಟಬೇಡ್ರಿ, ಯಾವುದೇ ದೇವಸ್ಥಾನ ಫ್ರೀ ಕೊಡ್ತೀವಿ ಅಂತ ಬಂದ್ರಿಗೂ ಜವಾಬ್ದಾರಿ ತಗೋಬೇಕು. ಮೋಸ್ಟ್ ಖತರ್ನಾಕ್ ಜವಾಬ್ದಾರಿ. ಭಾರಿ ಖತರ್ನ ನೋಡ್ರಿ, ಎಷ್ಟು ವಿಧಿ ವಿಧಿ ಒದ್ದಾಡ್ದು ಬೆಳಿಗ್ಗೆ 4 ಗಂಟೆಗೆ. ಮತ್ತೆ ನನಗೆ ಹೇಳಿಕ್ ಬರ್ತದೆ ಹಂಗಲ್ಲ ಸಮಜದ ಹಿಂಗೆ ಮಾಡ್ಬೇಕು, ಅದು ಹಿಂಗೆ ಮಾಡ್ಬೇಕು. ನಾನಂತೇನೆ ಕಿವಿ ಮುಚ್ಚ ಆಯ್ತು ತಾಯಿ ಹೆಂಗರೆ ಮಾಡ್ಕೊ ಹೋಗೋದು ಕೈ ಬಿಟ್ಬಿಡುದು. ಪರಾವಿದ್ಯಾ ಅಧಿಕಾರಿಗಳ ಬೇರೆ, ಅಪರಾವಿದ್ಯಾ ಅಧಿಕಾರಿಗಳ ಬೇರೆ. ಪರಾವಿದ್ಯಾ ಅಧಿಕಾರಿಗಳು ಅಂತಂದ್ರೆ ಅವರು ವೈರಾಗ್ಯವನ್ನ ಹೊಂದಿರಬೇಕು. ಅಪರಾವಿದ್ಯಾ ಅಧಿಕಾರಿಗಳು ಅಂದ್ರೆ ಅವರಿಗೆ ಭೋಗದ ಆಸಕ್ತಿ ಜಾಸ್ತಿ ಇರಬೇಕು. ಇವು ವಿರುದ್ಧ ಹೌದಲ್ಲ, ಇವು ಭೋಗದಲ್ಲಿ ಇವನಿಗೆ ವೈರಾಗ್ಯ, ಪೂರ್ಣ ವೈರಾಗ್ಯ. ಅವನಿಗೆ ವೈರಾಗ್ಯದಲ್ಲೇ ವೈರಾಗ್ಯ. ಇದೇ ಹೇಗೆ ನಮ್ಮದು, ನಾನು ಎರಡನ್ನು ನೋಡ್ಕೋತೇನಲ್ಲ, ವೇದ ಪಾಠಶಾಲಾನು ನೋಡ್ಕೋತೇನೆ, ಈ ಕಡೆಗೆ ವೇದಾಂತ ಕ್ಲಾಸಸ್ ನೋಡ್ಕೋತೇನಲ್ಲ, ಅವರ ಪ್ರವೃತ್ತಿ ನೋಡ್ತೇನೆ ನಾನು. ಇವ್ರು ಯಾರಾದ್ರೂ ಏನು ಸ್ವಾಮೀಜಿ ಬಗ್ಗೆ ಅಥವಾ ಇದು ಸನ್ಯಾಸದ ಬಗ್ಗೆ ಅಥವಾ ಈ ವೈರಾಗ್ಯ ಬಗ್ಗೆ ಏನಾದ್ರು ಹೇಳಿಕತ್ರೆ ಆ ವೇದ ಪಾಠಶಾಲೆ ಮಕ್ಕಳಿಗೆ ಅಥವಾ ಆಚಾರ್ಯರಿಗೆ ಇವು ಅರ್ಥನೇ ಆಗೋದು. ಒಂಥರ ಕಿವಿಗೆ ಆ ಕಾಟನ್ ಇಟ್ಕೋತಾರ, ಆ ಕ್ಷಣಕ್ಕೆ ಮಾನಸಿಕವಾಗಿ ಕಿವಿಗೆ ಕಾಟನ್ ಇಟ್ಕೊಂಡ್ಬಿಡುತ್ತೆ, ಕೇಳಿಸೋದೇ ಇಲ್ಲ. ಗೊತ್ತದ ಎಷ್ಟು ಕಷ್ಟದ ನಾನು ನಡ್ಕೋಬು, ಕಡೆಗೆ ಮಕ್ಕಳಿಗೆ ಹಣ ಬಂದ್ಬಿಡ್ಬೇಕು, ವೇಪಾಸಲ್ಲಿ ಹಣ ಬಂದ್ಬಿಡ್ಬೇಕು, ಈ ಮತ್ತೆ ಇದೊಂದು ಖರ್ಚು ಅದು ಇದಕ್ಕೆ ಹಣ ಬಂದ್ಬಿಡ್ಬೇಕು, ಅವ್ರು ಛಾತ್ರಾಲಯಗಳಿಗೆ ಹಣ ಬಂದ್ಬಿಡ್ಬೇಕು, ಆಮೇಲೆ ಈ ಉಚಿತ ಸ್ಕೂಲಿಗೆ ಬರ್ತಾರೆ ಮಕ್ಕಳು ಅವ್ರಿಗೆ ಹಣ ಕೊಡ್ಬೇಕು, ಎಷ್ಟು ಹಣ ಎಲ್ಲಿಂದ ತರ್ತೀಯ ಮೇಲೆ. ಈ ಮಹಾರಾಯ ಬಂದ ಪೂಜೆ ಮಾಡ್ರಿ 5000 ರೂಪಾಯಿ ಕೊಡು, ಒಂದು ಹೋಮ ಮಾಡ್ರಿ 2000 ರೂಪಾಯಿ ಕೊಡು, ಕೇಳೋದಲ್ಲ. ಆದ್ರೆ ಲಕ್ಷ ಅಕಡೆಗೆ ಮುಖ ಸೊಟ್ಟ ಕಡಿಮೆ, ಒಂದು 100 ರೂಪಾಯಿ ಕಡಿಮೆ ಕೊಟ್ಟರೆ ಮುಖ ಸೊಟ್ಟ ಮಾಡಿ 3 ದಿವಸ ಮಾತಾಡಿಸೋದಿಲ್ಲ. ಮತ್ತೆ ಇಡೀ ನಮ್ಮ ಆಶ್ರಮದಲ್ಲಿ ಅತ್ಯಂತ ಹೆಚ್ಚಿನ ಸಂಬಳ ಅವರಿಗೆ 10,000 ರೂಪಾಯಿ ಸಂಬಳ ಕೊಡ್ತೇವೆ. ಭೋಗದಲ್ಲಿ ಆಸಕ್ತಿ, ಭೋಗದಲ್ಲಿ ಇವರಿಗೆ ವೈರಾಗ್ಯದಲ್ಲಿ, ಇವನು ವಿವೇಕಿ ಆಗಿರಬೇಕು. ಅವನು ವಿವೇಕಿ ಆಗಿರಬೇಕು ಅಂತ ಏನು ನಿಯಮ ಇಲ್ಲ. ಅವನು ವಿವೇಕ ಎಷ್ಟು ಅಂತಂದ್ರೆ ಎಷ್ಟು ಮಂತ್ರ ಕಲಿಸ್ತಾರೋ ಅಷ್ಟು ಕಲಿಯೋದು, ಅಷ್ಟೇ ವಿವೇಕ. ಅದ್ರ ಬಗ್ಗೆ ಚಿಂತನೆ ಜಿಜ್ಞಾಸ ಏನೇನು ಬೇಕಾಗಿಲ್ಲ. ತುಪ್ಪ ಹಾಕೋದು ತುಪ್ಪ ಹಾಕೋದು, ಪಾಯಸ ಹಾಕೋದು ಪಾಯಸ ಹಾಕೋದು, ಅಷ್ಟೇ. ಉದ್ಧರಣೆಯಿಂದ ಈ ನೀರು ತಗೊಂಡ್ರೆ ಒಂದು ಚಟುವಟಿಕೆ ಬೇರೆ, ಆ ನೀರು ತಗೊಂಡ್ರೆ ಇನ್ನೊಂದು ಚಟುವಟಿಕೆ ಬೇರೆ, ಎರಡು ನಲ್ಲಿ ನೀರೇ ನೋವು ಮರೋಯ್ಯ. ಅದನ್ನ ಒಂದು ಕಪ್ಪನ ಹಾಕೊಂಡು ಇಲ್ಲಿ ತಂದು ಕೊಟ್ರೆ ಅದು ತೀರ್ಥ, ಅದು ಅದು ಅಲ್ಲ ಅದು ಅಲ್ಲ ಇದು ಬೇರೆನೆ. ಅಲ್ಲ ನಾ ಹಿಂಗ್ ಮಾತಾಡ್ತೇನೆ ಅಂತ ನೀವು ಒಮ್ಮಿಲು ಹೋಗಿ ಎಲ್ಲರ ಜೊತೆ ಹಿಂಗ್ ಮಾತಾಡ್ಬೇಡ್ರಿ, ಮತ್ತೆ ಪಡಿಸ್ತಾರ ನೀವು. ಇಷ್ಟು ಮಾತಾಡ್ಬೇಕಾದ್ರೆ ಎಷ್ಟು ಗಟ್ಟಿಯಾಗಿ ನಿಂತಿರ್ಬೇಕು ಆತ್ಮನಲ್ಲಿ. ಕರ್ಮಕಾಂಡ ಅಪರಾವಿದ್ಯ ಮಡಿ ಮೈಲಿಗೆ ಸ್ವರ್ಗ ನರಕ ಕುಳ್ ಪಾಪ ಪುಣ್ಯ, ಅದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ, ಇದು ಮಾಡೋದು ಇದು ಮಾಡಿದ್ರೆ ಸರಿ, ಇದು ನೀ ಮಾಡಿದ್ರೆ ಹೋದ್ರೆ ತಪ್ಪು, ಅದು ಮಾಡಿದ ತಪ್ಪು, ಅದು ಅದು ಮಾಡೋದು ತಪ್ಪು, ಆದ್ರೆ ಅದನ್ನ ನೀ ಮಾಡಿದ್ರೆ ತಪ್ಪು, ಇದು ಇದನ್ನ ಮಾಡಿದ್ರೆ ಸರಿ, ಇದನ್ನೇ ಮಾಡಿಕೊಂಡು ಹೋದ್ರೆ ಸರಿ, ಅದನ್ನ ಅದು ಮಾಡಿದ್ರೆ ತಪ್ಪು, ಅದನ್ನ ಮಾಡದೆ ಹೋದ್ರೆ ಅದು ಸರಿ, ಹೀಗೆ ಸರಿ ಸರಿ ತಪ್ಪು ತಪ್ಪು ಮಡಿ ಮಡಿ ಮಡಿ ಮೈಲಿಗೆ ಬರೀ ಇದ್ರೊಳಗೆ ಹಾರಾಡ್ತಿರ್ತಾರ, ಇದನ್ನ ಕುಣಿದಾಡ್ತಿರ್ತಾರ, ಅದ್ರೊಳಗೆ ಮುಳುಗಿ ಮುಳುಗಿ ಹೇಳ್ತಿರ್ತಾರ. ಮತ್ತೆ ಲಕ್ಷ ಎಲ್ಲ ಪಾಪ ಪುಣ್ಯ ಕಡೆಗೂ ಇಲ್ಲ, ಲಕ್ಷ ಎಲ್ಲ ಹಣದ ಕಡೆಗೆ ಇರ್ತದೆ, ದಕ್ಷಿಣ ಕಡೆಗೆ ಇರ್ತದೆ. ಇದರ ಅಧಿಕಾರಿಗಳೇ ಬೇರೆ, ಉಪನಿಷತ್ ಅಧಿಕಾರಿಗಳೇ ಬೇರೆ. ಹಿ ಹ್ಯಾಸ್ ಗಾನ್ ಥ್ರೂ ದಿಸ್ ಲೈಫ್. ಅವನು ಈ ಎಲ್ಲ ಭಾವಗಳಲ್ಲಿ ಮುಳುಗಿ ಎತ್ತು ಬೇಸತ್ತು ಸಾಕಪ್ಪ, ಇನ್ನ ಈ ಪ್ರಕಾರವಾದಂತಹ ಜನ್ಮ ಮರಣಗಳ ಚಕ್ರ ಸಾಕು ಅಂತ ಅವನು ಸಿಡಿದ ಈಚೆಗೆ ಬಂದವನು. ಆ ಸಿಡಿದ ಈಚೆಗೆ ಬಂದಾಗ ಬಾಪ್ಪ ನೀನಿನ್ನ ಸ್ವಲ್ಪ ಮಾರ್ಕಂಡೇಯ ಹೋಮ ಮಾಡುವ ಅಂತ ಯಾಕೆ ಬರ್ತಾನವ? ಫ್ರೀಯಾಗಿ ಕಾಲೇಜಿಗೆ ಕಳಿಸ್ತೇವೆ ಗುರುನಾಥ, ನಿಮಗೆ ಫ್ರೀಯಾಗಿ ಕಳಿಸ್ತೀವಿ. ಕಡಿಮೆ ಕಡಿಮೆ ನೀ ಕಾಲೇಜ್ ಪಾಸ್ ಮಾಡಿಬಿಟ್ಟಿ ಅಂತಂದ್ರೆ 60,000 ರೂಪಾಯಿ ಸಂಬಳ ಕೊಡಿಸ್ತೇವೆ ನಿಮಗೆ. ಕ್ವಾರ್ಟರ್ಸ್ ಕೊಡ್ತೀವಿ, ಬರ್ತೀರ ಈ ಕಡೆಗೆ? ಯಾಕೆ ಬರುದಿಲ್ಲ? ಅದೆಲ್ಲ ಮಾಡಿ ಬೇಸತ್ತೆ, ಇದ್ರೊಳಗೆ ಏನೇನೂ ಇಲ್ಲ. ಇವನ ಕರ್ಮಕಾಂಡಕ್ಕೆ ಹೆಂಗ ಅಧಿಕಾರಿ ಆಗ್ತಾನೆ? ಅಥವಾ ಇವನಿಗೆ ಹೇಳೋಣ ತತ್ವಮಸಿ, ಬಾ ಈ ಪರಬ್ರಹ್ಮನೇ ಇದ್ದೀಯ. ಅವ ಅಂತಾನ ತಿಳಿತು ಸ್ವಾಮಿ, ಏನ್ ತಿಳಿತು? ನಾ ಬ್ರಹ್ಮ ಇದ್ದೇನೆ. ಈಗ ನೌಕರಿ ಕೊಡ್ತೀರ ನಂಗೆ? ಯಾಕಂದ್ರೆ ಅವನ ಅಧಿಕಾರ ಇರೋದೇ ಅಷ್ಟು. ಇವು ತದ್ ವಿರುದ್ಧವಾದ ಸಬ್ಜೆಕ್ಟ್, ಇವು ಸಮವಾಗಿ ಇವು ತೂಗ್ಲಿಕ್ಕೆ ಬರುವುದಿಲ್ಲ. ಇವುಗಳ ಫಲ ಪುನಃ ಜನ್ಮ ಇಲ್ಲ, ಇದರ ಫಲ ಮತ್ತೆ ಮತ್ತೆ ಜನ್ಮ. ಇದರ ಫಲ ಅಜ್ಞಾನವನ್ನು ದಾಟುವುದಾಗಿದೆ, ಅದರ ಫಲ ಅಜ್ಞಾನದಲ್ಲಿ ಮುಳುಗುವುದಾಗಿದೆ. ಇವುಗಳಲ್ಲಿ ಅವನು ಪ್ರಬುದ್ಧನಾಗಿ ಬೆಳೆದಿರುತ್ತಾನೆ. ಅಪರಾವಿದ್ಯೆಯಲ್ಲಿರುವಂತಹ ಒಬ್ಬ ಸಾಧಕ, ಅದನ್ನ ಸಾಧಕ ಅಂತ ಕರೆಯೋಣ. ಇವನ್ ಸಂಸಾರಸ್ಥರು ಕೂಡ ಸಾಧಕರೇ, ಇವನ್ ಗೃಹಸ್ಥರು ಕೂಡ ಸಾಧಕರೇ. ಸಿಂಗಲ್ ಆಗಿ ಸಾಧನ ಮಾಡ್ತಿದ್ದ, ಈಗ ಅವ ಏನ್ ಮಾಡ್ತಾನೆ, ಮದುವೆ ಆದ್ಮೇಲೆ ಡಬ್ಬಲ್ ಆಗಿ ಸಾಧನ ಮಾಡ್ತಾನೆ ಅಷ್ಟೆ. ಯಾರ ಪುಣ್ಯ ಯಾರಿಗೆ ಹಂಚಲಿಕ್ಕೆ ಬರುವುದಿಲ್ಲ. ಡಬ್ಬಲ್ ಆಗಿ ಅಂತೀರಿ, ಡಬ್ಬಲ್ ಆಗಿದ್ರರ್ಥ ಸ್ವಲ್ಪ ಉದ್ದರಣೆ ಕೊಡು, ಸ್ವಲ್ಪ ಆ ನೀರು ತಂದು ಕೊಡು ಅಂತ ಕೂತ್ಕೊಂಡಲ್ಲ ಹೇಳಿ ಬರ್ತದೆ ನೋಡ್ರಿ. ಅಂದ್ಮೇಲೆ ಅಕ್ಕಿನೂ ಸ್ವಲ್ಪ ಪೂಜೆ ಮಾಡ್ದಂಗ ಆಗ್ತಿಲ್ಲ, ಇಬ್ಬರಿಗೂ ಫಲ ಇದೆ ಅಂತ ಅರ್ಥ. ತನಗೆ ಸರಿಯಾಗಿ ಪಾಶ್ಚಾತ್ಯಕ್ಕೆ ಬರಂಗಿಲ್ಲ. ಬಸ್ ಹತ್ತಿದ್ರು ಕೂಡ ಟಿಕೆಟ್ ಎಲ್ಲಿ ತರ್ಬೇಕು, ಹೆಂಗ್ ತರ್ಬೇಕು ನನಗೆ ಗೊತ್ತಿಲ್ಲ. ಜೊತೆಗೆ ಅಕ್ಕಿನ ಕರ್ಕೊಂಡು ಹೊಂಟಾನೆ ಸಂಸಾರದ ಬಸ್ನ್ಯಾಗ. ನಮ್ ಮೂರ್ಖತನ ಇವನ ಪ್ರಯಾಣ ಮುಳ್ಳುಗಳಿಂದ ಕೂಡಿದ್ದು, ಆದರೆ ಅದು ಹೂಗಳ ರಾಶಿ ಅಂತ ಭ್ರಮಿಸಿದ್ದ. ಇವನ ಪ್ರಯಾಣ ಮುಳ್ಳು ಇಲ್ಲ, ಹೂವು ಇಲ್ಲ, ಪ್ರಯಾಣವೇ ಇಲ್ಲ, ಪ್ರಯಾಣ ರಹಿತವಾದ ಜ್ಞಾನದ ನೌಕೆ, ಜ್ಞಾನದ ಸ್ಥಿತಿಗೆ ಇವನ. ಎಷ್ಟು ಅಜಗಜಾಂತರ ವ್ಯತ್ಯಾಸ, ಎಷ್ಟು ವಿರುದ್ಧಾಭಾಸ, ಎಷ್ಟು ವೈರುಧ್ಯ ಇದೆ ನೋಡಿ ಅದರೊಳಗೆ, ಇದರೊಳಗೆ ಎಷ್ಟು ವೈರುಧ್ಯ ಇದೆ. ಹೀಗಾಗಿ ಜನ್ಮ ಜನ್ಮ ಜನ್ಮಗಳು, ಲಕ್ಷಾನು ಲಕ್ಷ ಜನ್ಮಗಳು ದಾಟಿದ ಮೇಲೆ ಒಂದು ಜನ್ಮದಲ್ಲಿ ಇದು ಸಾಕಪ್ಪ ಅಂತ ಅನಿಸಿದಾಗ ಅವನು ಬಿಟ್ಟುಕೊಟ್ಟು ಈ ವಿದ್ಯೆಗೆ ಬರ್ತಾನೆ. ಅದು ಉಪನಿಷತ್ತು ಅಂತ ಅನಿಸಿದೆ. ಈ ಉಪನಿಷತ್ತುಗಳು ಮೋಕ್ಷಕ್ಕೆ ಮಾರ್ಗದರ್ಶನಗಳಾಗ, ಮೋಕ್ಷ ಅಂದ್ರೆ ಏನು? ಬಿಡುಗಡೆ, ಬಿಡುಗಡೆ. ಏತರಿಂದ ಬಿಡುಗಡೆ? ಬಂಧನಗಳಿಂದ ಬಿಡುಗಡೆ. ಬಂಧನ ಅಂದ್ರೆ ಏನು ಅನ್ನುವುದನ್ನೇ ಅನುಭವಿಸದೇ ಇದ್ದವನಿಗೆ ಮೋಕ್ಷದ ಅರಿವು ಹೇಗೆ ಮೂಡಿತು? ನಾವು ಬಂಧನದಲ್ಲಿ ಸಿಕ್ಕಾಕೊಂಡೇವಿ ಅನ್ನುವ ಅರಿವು ನಮಗೆ ಮೂಡಬೇಕಲ್ವಾ? ಏನು ಸ್ವಾಮಿ, ನಮ್ಗೆಲ್ಲಿ ಬಂಧನ ಆಗಿದೆ? ಯಾರು ಹಗ್ಗ ಕಟ್ಟಿಲ್ಲ, ಯಾರು ಕೋಣೆಯಲ್ಲಿ ಕೂಡ ಹಾಕಿಲ್ಲ, ಯಾರು ಜೇಲಿನಾಗ ಹಾಕಿಲ್ಲ ನಮಗೆ ನೋಡಿ. ನಾವು ಎಷ್ಟು ಸ್ವತಂತ್ರವಾಗಿದ್ದೀವಿ, ಹಾರಾಡ್ತೀವಿ, ಕುಣಿದಾಡ್ತೀವಿ, ಎಲ್ಲ ನಾವು ಎಷ್ಟು ಫ್ರೀ ಆಗಿದ್ದೀವಿ. ಬಂಧನ ಎಲ್ಲಾಗಿದೆ? ಇದು ವ್ಯಾವಹಾರಿಕವಾಗಿ ತಿಳಿದುಕೊಳ್ಳುವ ಬಂಧನ. ಆದರೆ ನಮ್ಮ ನಮ್ಮ ಅಂತರಾತ್ಮನಲ್ಲಿ ಆಂತರಿಕವಾಗಿ ಅನೇಕ ವಿಚಿತ್ರ ವಿಚಿತ್ರವಾದ ಮಾನಸಿಕ ಬಂಧನಗಳು ನಮಗಿದೆ. ಇದಕ್ಕೆ ಸೈಕಲಾಜಿಕಲ್ ಬಾಂಡೇಜ್ ಅಂತ ಕರೀತಾರೆ. ಸೈಕಲಾಜಿಕಲ್ ಬಾಂಡೇಜ್ ಇವು ನಮಗಿವೆ, ಮಾನಸಿಕ ಬಂಧನಗಳು. ನಮ್ಮ ಮನೆಯಲ್ಲಿ ನನಗೆ ಯಾರು ಅರ್ಥ ಮಾಡ್ಕೋತಾ ಇಲ್ಲ, ನಾನಂದ್ರೆ ಎಲ್ರಿಗೂ ಬೇಡಾಗ್ಬಿಟ್ಟೆ. ಕೇರೆ ಇಲ್ರಿ ನನ್ ಬಗ್ಗೆ, ಮೊದಲು ಹಿಂಗೆ ಅನ್ಸಂಗಿಲ್ಲ, ಮದುವೆ ಆದ್ಮ ನಿಂಗೆ ಅನಿಸ್ತು ಕೇರೆ ಇಲ್ಲ. ಮಕ್ಕಳಿಗೆ ತಂದೆ ಬಗ್ಗೆ ಕೇರ್ ಇಲ್ಲ, ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಕೇರ್ ಇಲ್ಲ. ಇವೆಲ್ಲ ಕ್ಯಾಚ್, ಇವು ನಮ್ಮ ಮನಸ್ಸಿನೊಳಗಿರುವಂತಹ ಕೆಲವೊಂದು ವಿಚಿತ್ರವಾದ ಹಿಡಿತಗಳು ಎಷ್ಟೋ ಇವೆ. ಈಗಲ್ಲ, ಚಿಕ್ಕ ಮಕ್ಕಳಿದ್ದಾವಿನಿಂದ ಇವೆ. ನಾವೇನು ಮಕ್ಕಳಾಗಿದ್ವಿ, ಜಿಲ್ಲಿ ತಾಂಡು ಆಡ್ತಿದ್ವಿ, ಕಬಡ್ಡಿ ಆಡ್ತಿದ್ವಿ, ಆವಾಗಲಿಂದಲೂ ಕೂಡ ಇವು ಅವುಗಳಿಗೆ ಪರಿಹಾರನೇ ಸಿಕ್ಕಿಲ್ಲ ಇನ್ನು ತನಕ. ನಿಜ ಸ್ವಾಮೀಜಿ, ನನಗೆ ಬರ್ತದ, ನನಗೆಲ್ಲ ನೆನಪದೆ, ಶಾಲೆ ಹೋಗ್ತಿದ್ದೆ, ಬರ್ತಿದ್ದೆ, ಓದ್ತಿದ್ದೆ, ಊಟ ಮಾಡ್ತಿದ್ದೆ, ತಿಂಡಿ ಮಾಡ್ತಿದ್ದೆ, ಮದುವೆ ನಮಗೇನ್ ಕ್ಯಾಚ್ ಗೀಚ್ ಏನಿದ್ದಿದ್ದಲ್ಲ, ಏನ ಸುಮ್ಮ ಏನ್ ಮಾಡ್ಲಿಕ್ಕತ್ತೀರಿ, ಕಂಡೀಷನ್ ಮಾಡ್ಲಿಕ್ಕತ್ತೀನಿ. ನಾ ಕಂಡೀಷನ್ ಮಾಡುದಿಲ್ಲಪ್ಪ, ನಿನ್ನ ಅನುಭವಗಳಲ್ಲಿ ತೋರಿಸ್ತು. ಇನ್ಫ್ಯಾಕ್ಟ್ ಈ ಪ್ರಕಾರವಾದಂತಹ ವೇದಾಂತ ಉಪದೇಶಗಳ ಪ್ರಾಸ್ತಾವಿಕದಲ್ಲಿ, ಪೀಠಿಕೆಗಳಲ್ಲಿ ಈ ಮುಂದೆ ಹೇಳುವ ಮಾತುಗಳು ಅತ್ಯಂತ ಮಹತ್ತರವಾದ ಸ್ಥಾನವನ್ನು ಹೊಂದುತ್ತವೆ. ಈ ಮಾನಸಿಕವಾದ ಏನು ಹಿಡಿತಗಳಿವೆಯೋ ಇವು ಇವತ್ತಲ್ಲ, ಚಿಕ್ಕ ಮಕ್ಕಳಿದ್ದಾಗಲಿಂದ ನಾವು ಆ ರೋಗವನ್ನ ಶಮನ ಮಾಡಿಕೊಂಡೇ ಇಲ್ಲ, ಆ ರೋಗವನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೋಡೋಂತಗೋ, ಆಮೇಲೆ ನೋಡೋಂತಗೋ, ಇಲ್ಲಿ ಇಲ್ಲಿ ಸಿಗ್ಬೋದ್ತಗೋ, ಇಲ್ಲಿ ಇಲ್ಲಿ ಇಲ್ಲಿ ಪರಿಹಾರ ಸಿಗ್ಬೋದ್ತಗೋ ಅಂತ ಅದನ್ನ ಮುಂದಾಗ್ತಾ ಆ ರೋಗವನ್ನ ಬೆಳೆಸ್ಕೊಳ್ತಾ ಬಂದೇವೆ ವಿನಃ ಪರಿಹಾರ ಮಾತ್ರ ನಾವು ಪಡೆದೇ ಇಲ್ಲ. ಅವುಗಳನ್ನು ತೋರಿಸಿಕೊಡ್ತೀನಿ ಯಾವು ಅಂತೇಳಿ. ಮಕ್ಕಳಾಗಿದ್ದಾಗ ನಾವೆಲ್ಲ ನೆನಪಿಸ್ಕೊಳ್ಳೋಣ, ಆವಾಗ ಇವಾಗ ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆ ಮಾತಾಡೋದನ್ನು ಬಿಟ್ಟಿದ್ರು ಹೌದಲ್ಲ, ಮಾತಾಡೋದು ಬಿಟ್ಟಿದ್ರಲ್ಲ, ಆವಾಗ ನಮ್ಗೆ ಹೆಂಗ ಅನಿಸಿತ್ತು? ಭಾರಿ ಸುಖ ಅನಿಸುತ್ತಲ್ಲ. ಅಂತೂ ಒನ್ ಡೌನ್, ಟೂ ಡೌನ್, ಖುಷಿ ಅನಿಸಿದ್ದಿಲ್ಲ. ಆವಾಗ ಸಫರ್ ನಿನ್ನೆ ಒಂದು ಎಷ್ಟು ಬೆಸ್ಟ್ ಫ್ರೆಂಡು ಮಾತಾಡೋದಕ್ಕಿತ್ತು, ಯಾಕೆ ನೋವಾಗ್ತಿತ್ತು ನಮಗೆ? ನಾನ್ ತದ್ ಏನ್ ಕೆಟ್ಟ ಮಾಡಿದೆ? ಅವನನ್ನು ಮಾತ್ಬಿಟ್ಟ. ಇವೆಲ್ಲ ಆವಾಗ ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕೆ ನಮ್ಮ ಹತ್ರ ಶಬ್ದಗಳಿದ್ದಿದ್ದಿಲ್ಲ, ಇವುಗಳನ್ನ ಹೇಳ್ಕೊಳಕ್ಕೆ ವೆಕಾಬರರಿ ಇದ್ದಿದ್ದಿಲ್ಲ, ಅದರಂಥ ಒಳಗೆ ನೋವು ಆಗಿದ್ದಿಲ್ಲ. ಅಂತಂದ ನೋವು ಆಗಿರ್ತದೆ, ಅಂಡ್ ಇಟ್ಸ್ ವೆರಿ ಪೇನ್ಫುಲ್ ಆಲ್ಸೋ. ಬರೇ ಪೇನ್ ಅಲ್ಲ, ಪೇನ್ಫುಲ್. ನನ್ನ ಕರ್ಕೊಳ್ಳು, ಮಾತಾಡ್ತೀನಿ ಬಾರು. ನೆಗ್ಲೆಕ್ಟ್, ಟೋಟಲಿ ನೆಗ್ಲೆಕ್ಟ್. ನನ್ನನ್ನು ತುಚ್ಛ ಮಾಡಿದ, ನನ್ನನ್ನು ದ್ವೇಷ ಮಾಡಿದ, ನನ್ನ ಜೊತೆ ಮಾತಾಡೋದನ್ನು ಬಿಟ್ಟ. ನಾ ಅಂದ್ರೆ ಅವನಿಗೆ ಬೇಡಾಗೇನಿ? ಮನಸ್ಸಿನೊಳಗಿರುವಂತಹ ಇವು ಅತ್ಯಂತ ಸೂಕ್ಷ್ಮವಾದ ರೋಗಗಳು. ಇವತ್ತಿನೂ ಅಲ್ಲ, ಅರ್ಥ ಆಗಲಿಲ್ಲ. ಆ ರೋಗಗಳನ್ನ ಪರಿಹರಿಸ್ಕೋಬೇಕು ಅಂತ ಏನ್ ಮಾಡಿದೆ ನಾನು? ಹೋಗ್ಲಿ ಬಿಡು, ಅವನು ಫ್ರೆಂಡ್ಶಿಪ್ ಮಾಡ್ಕೊಂಡೆ. ಅವನ್ ಆರು ತಿಂಗಳು ಇನ್ನೊಂದು ರೀತಿ ಅವನ್ ಕೈ ಕೊಟ್ಟು ಹೋಗ್ಲಿ ಬಿಡು, ಈ ಫ್ರೆಂಡ್ಸ್ ಎಲ್ಲ ಹಿಂಗೆ ಅಂತ ತಿಳ್ಕೊಂಡು ಕಾದಂಬರಿ ಓದಲು ಶುರು ಮಾಡ, ಕಥೆನ ಓದಲು ಶುರು ಮಾಡ, ವಾಕಿಂಗ್ ಹೋಗ್ಲಿ ಶುರು ಮಾಡ, ಜಿಮ್ ಹೋಗ್ಲಿ ಶುರು, ಚಾಯ್ ಕಾಫಿ ಕುಡಿಯಲು ಶುರು ಮಾಡಿದೆ. ನೋವು ಹಂಗೆ ಇದೇನೋ ಹೋಯ್ತು, ಸಮಯ ಮರ್ತು ಮರ್ತೀಯ, ಆದ್ರೆ ನೋವು ಹೋಯ್ತು ಅಂತ ಹೇಳಿ ನೋಡೋಣ. ಮರೆಯೋದು ಬೇರೆ, ಪರಿಹರಿಸಿಕೊಳ್ಳೋದು ಬೇರೆ, ಹೌದಾ? ನಾವು ನೋವುಗಳನ್ನು ಪರಿಹರಿಸಿಕೊಂಡೇವ? ಕೆಲವು ಕಾಲ ಮರ್ತಿದ್ದೇವೆ. ವ್ಯತ್ಯಾಸ ಏನು ಗೊತ್ತಾ? ಆವಾಗ 6 ವರ್ಷ ವಯಸ್ಸಿನ ನೋವು, ಈಗ 26 ವರ್ಷದ ವಯಸ್ಸಿನ ನೀವು, ಈಗ 76 ವರ್ಷದ ವಯಸ್ಸಿನ ನೋವು, ನೋವು ಮಾತ್ರ ಹಾಗೆ. ನನಗೆ ಯಾರು ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಬಗ್ಗೆ ಯಾರಿಗೂ ಕೇರ್ ಇಲ್ಲ, ನಾನಂದ್ರೆ ಎಲ್ರಿಗೂ ಬೇಡ ಹೋಗಿನಿ, ಯಾಕರೆ ಬದಿಕೋದ್ನ ಸತ್ರು ಸಾಕಾಗಿದೆ. ನಾ ಹೇಳಿದ್ನಲ್ಲ, ಆ ಮುದುಕಿ ಒಂದು ಬಾವಿ ಮಾಡಿಸಿದ್ರು ಹೆಣ್ಣಿಗೆ, ಬಾವಿ ಮಾಡಿಸಿದ್ರ ದಬಾ ದಬಾ ಜನ ಬರ್ತಿದ್ರು ಸಾಯ್ತಿದ್ರು, ಬರ್ತಿದ್ರು ಸಾಯ್ತಿದ್ರು. ಅದಕ್ಕೆ ಏನ್ ಮಾಡಿದ್ರ, ಕೆಳಗಡೆ ಗರ್ಡರ್ ಹಾಕಿ, ತಗಡ ಜಿಂಕ್ ಶೀಟ್ ಹಾಕಿ ಕ್ಲೋಸ್ ಮಾಡ. ಆಮೇಲೆ ಸುಮಾರು ಎಲ್ಲರಿಗೂ ಗೊತ್ತಾಯ್ತು, ಯಾರು ಬರ್ಲಿಲ್ಲ. ಒಂದ್ ರಾತ್ರಿ ಧಡಾರದ ಶಬ್ದ ಕೇಳಿದ್ರು, ನಮ್ ಮುಚ್ಚಿದ್ರು ಬರ್ತಾ ಸುಡುಗಾಡ್ ನೋವು ಅಂತಂದ್ರು. ಎದ್ದು ಹೋದ್ಲು, ಆ ಒಟ್ಟಾರದವ್ರು ಎಲ್ಲರೂ ಹೋದ್ರು. ಇವಳ ಒಳಗ ಜಿಂಕ್ ಶೀಟ್ ಹಾಕ್ಬಿಟ್ಟಿದ್ರಲ್ಲ, ಅದಕ್ಕೆ ಸಾಯೋಕೆಗೆ ಗೊತ್ತಿದ್ದಿಲ್ಲ. ಏನ್ ಗೊತ್ತಿದ್ದಿಲ್ಲ, ಈ ಜಿಂಕ್ ಶೀಟ್ ಹಾಕಿದ್ದೆ ಬಾವೆ ಹಾರ್ಕೋಬೇಕಂತ ಹೋದ್ಲೆ. ಆದ್ರೆ ಅದು 4 ಅಡಿ 6 ಅಡಿ ಕೆಳಗಿತ್ತು, ಅದು ಸಿಗುತ್ತಲ್ಲ ಅಲ್ಲಿ ಮೆಡಿಟೇಷನ್ ಪೋಸ್ನಾಗ ಕೂತ್ಕೊಂಡ್ಬಿಟ್ರೆ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ಲು. ಈಕೆ ಬಂದು ಎಲ್ಲಾರು ಬಂದು ಪೈಕೋತ್ ಗ್ಯಾಸ್ ಲೈಟ್ ತಂದು, ಆಗಿನ ಕಾಲಕ್ಕೆ ಏನು ಇದ್ದಿದ್ದಿಲ್ಲ, ಬ್ಯಾಟ್ರಿ ಗಿಟ್ರಿ ಇದ್ದಿದ್ದಿಲ್ಲ, ಗ್ಯಾಸ್ ಲೈಟ್ ತಂದು ಬಿಟ್ಟು ಪೆಟ್ರೋಮ್ಯಾಕ್ಸ್ ಅಂತ ಸಿಕ್ತಿತ್ತು ಮನೆಯಾಗಿನ ಕಂದಿಲ್ಲ ತಂದು ಅಲ್ಲಿ. ಅವಳಿಗೆ ಹಿಡ್ಕ ಹಗ್ಗ ಹಿಡ್ಕ ಅಂತ ಹೇಳಿ ಮ್ಯಾಲೆ ಎತ್ತಿದ್ರ. ಅವ್ ಮನುಷ್ಯ ಇದ್ದಾರೆ ಬಾಜು, ಅವ ಅಂದ ಏನೊಂದು ಕೆಲಸ ಮಾಡು, ಆ ತಗಡೆಲ್ಲ ತೆಗೆದು ಬಿಡ್ತೀವಿ ಜಿಗಿ ಯಪ್ಪ ಬ್ಯಾಡ. ಯಾವ್ದು ಸಾಯ್ಬೇಕು ಅಂತ ಪ್ರಯತ್ನ ಮಾಡಿ ಒಳಗಿರುವ ನೋವನ್ನ ಮುಂದೆ ಹಾಕ್ಕೊತಾರೆ. ಯಾರು ಚಾ ಕುಡಿದು ಮುಂದಾಗ್ತಾರೆ, ಯಾರು ಟಿವಿ ನೋಡಿ ಮುಂದಾಗ್ತಾರೆ, ಯಾರು ವಾಕಿಂಗ್ ಮಾಡಿ ಮುಂದಾಗ್ತಾರೆ, ಯಾರು ಫ್ಯಾಷನ್ ಬೆಳೆಸ್ಕೊತಾರೆ, ಫ್ಯಾಷನೇಬಲ್ ಡ್ರೆಸ್ಗಳನ್ನು ಬೆಳೆಸ್ಕೊಂಡು ಆ ಮೂಲಕವಾಗಿ ಪರಿಹರಿಸ್ಕೊಂಡ್ರು ಏನು ಮರೆತು ಯಾರು ಭಜನೆ ಮಾಡಿ ಮುಂದೆ ಹಾಕಿದ್ರು, ಯಾರು ದೇವಸ್ಥಾನಕ್ಕೆ ಹೋಗಿ ಮುಂದೆ ಹಾಕಿದ್ರು, ಯಾರು ಹೋಮ ಮಾಡಿ ಮುಂದೆ ಹಾಕಿದ್ರು, ಕೇಳ್ಕೊಳ್ರಿ, ಲಾಜಿಕಲ್ ಕೂತ್ಕೊಂಡು ವಿಚಾರ ಮಾಡ್ರಿ. ಒಳಗ ನೋವು ಇಟ್ಕೊಂಡ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಒಬ್ರು ಬಂದು ಹೇಳ ಬಿಡ್ತಾರ ನಮಗೆ ಈ ದೇವರು ಅಷ್ಟೊಂದು ಈ ದೇವ್ ಅಷ್ಟು ಪವರ್ಫುಲ್ ಇಲ್ಲ, ಆ ಹನುಮಂತನ ಗುಡಿಗೆ ಹೋಗ್ರಿ ನಿಮ್ಗೆಲ್ಲ ಪರಿಹಾರ. ಹೂ ಅಂತಾವು, ಹೂ ಅಂತಾವು, ಇದನ್ನ ಬಿಡ್ತಾವು, ಅಲ್ಲಿಗೆ ಹೋಗ್ತಾವೆ. ನನಗೆ ಅರ್ಥನೇ ಆಗುದಿಲ್ಲ, ಜನ ಯಾಕೆ ವಿಚಾರ ಮಾಡುದಿಲ್ಲ, ಏನಾಗ್ಯದ ಇವರು ವಿವೇಕಕ್ಕೆ. ಇವತ್ತಿನವರೆಗೂ ನಮ್ಮ ಒಳಗಿರುವ ನೋವುಗಳನ್ನ ಸಾಕಿ ಸಲಹಿ ಬೆಳೆಸಿ ಅವನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನ ಮುಂದೆ ಹಾಕೋದು ಬಂದಿವಿ ವಿನಃ ಒಂಥರ ಸಮಾಧಾನ ಮಾಡ್ಕೊಂಡ್ಬಿಡೋದು. ಆ ನಾವು ಗೋಕರ್ಣಕ್ಕೆ ಮುಳಿ ಬಂದ್ಬಿಟ್ಟು ಎಲ್ಲ ಸರಿ ಹೋಗ್ತದೆ, ಇದು ಎಕ್ಸ್ಟೆಂಡ್ ಮಾಡ್ರಿ ಇದನ್ನ ಹಿಂಗೆ ಇನ್ನೂ ಸ್ವಲ್ಪ ಬೆಳೆಸ್ರಿ ಇದನ್ನು. ಏನು ಹೋಗಿದ್ದೆಲ್ಲ ಸ್ವಾಮೀಜಿ ಸಿಕ್ಕಲ, ಏ ಸಾಂಗ್ ದರ್ಶನ ಆಗ್ತೀರಿ, ಮತ್ತೆ ಹೇಗೆ ಅನಿಸ್ತದೆ ಆಶೀರ್ವಾದ ಮಾಡಿದ್ರು? ಓ ಪೂರಾ ಆಶೀರ್ವಾದ ಮಾಡಿದ್ರು. ಮತ್ತೆ ಹೇಗೆ ಅನಿಸ್ತದೆ? ಡೆಫಿನೆಟ್ಲಿ ರೀ, ನಮ್ಗೆ ಇನ್ ಮುಂದೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಇದಕ್ಕೆ ಲೋಕಲ್ ಅನಸ್ಥೇಷಿಯಾ ಅಂತ ತಮಗ್ ತಾವ ಸಮಾಧಾನ ಮಾಡ್ಕೊಬೋದು, ಆದ್ರೆ ಅದ್ರ ಬ್ಯಾಕ್ಗ್ರೌಂಡ್ ಒಳಗೆ ನೋವು ಹಂಗೆ ಇರುತ್ತದ. ಅವಾಗ ಇವಾಗ ತೆರೆಗಳು ಪುಟ್ಟಿದಂತ ಪುಟ್ಟಿದ್ದದ, ಫಟ್ ಅಂತ ಹೊಡೆದು ಕೂಡಿಸಿ ಈಗ ಮಾತಾಡಿದಾಗ ನಿಮಗೆಲ್ಲ ಅನಿಸ್ತದ ಭಕ್ತಿಗೆ ಇಲ್ಲಿ ಚಾನ್ಸ್ ಇಲ್ಲ ಅನಿಸ್ತದೆ. ಐ ಡೋಂಟ್ ಮೀನ್ ದಟ್. ನಾ ಇಷ್ಟೇ ಹೇಳಿ ಪ್ರಯತ್ನ ಮಾಡ್ತೀನಿ, ನಮಗಿರುವ ಸಮಸ್ಯೆ ಏನು, ಅದಕ್ಕಿರುವ ಪರಿಹಾರ ಮಾರ್ಗ ಇಷ್ಟನ್ನ ನಾನು ಚಿಂತೆ ಉಳಿದ ಯಾವುದನ್ನ ಅಡ್ಡ ಬರೋದಿಲ್ಲ. ಒಬ್ರು ಅತ್ತತ್ತ ಒಳಗಿನ ನೋವನ್ನು ಕಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಒಬ್ರು ಲಾಫಿಂಗ್ ಕ್ಲಬ್ ಸೇರ್ಕೊಂಡು. ಈಗ ನೀವು ಸ್ವಲ್ಪ ತಾತ್ವಿಕವಾಗಿ ವಿಚಾರ ಮಾಡಿ ನೋಡ್ರಿ, ಲಾಫಿಂಗ್ ಕ್ಲಬ್ ಗೆ ಸೇರ್ಕೊಂಡವರು ಅವರೆಲ್ಲರೂ ತಮ್ಮ ಒಳಗಿನ ನೋವನ್ನು ಕಳ್ಕೊಂಡಾರ? ಈ ಗೋಕರ್ಣಕ್ಕೆ ಒಂದ್ಸಲ ವಾರ್ಷಿಕೋತ್ಸವ ಕರೆದಿದ್ದೇನೆ, ಲಾಫಿಂಗ್ ಕ್ಲಬ್ ವಾರ್ಷಿಕೋತ್ಸವ. ಇಡೀ ಕರ್ನಾಟಕದ ಎಲ್ಲಾ ಲಾಫರ್ಸ್, ಲೋಫರ್ಸ್ ಅಲ್ಲ, ಅಲ್ಲಿ ಕರೆದಿದ್ದೆ. ನನ್ನ ಅಕ್ಕಪಕ್ಕ ಒಂದು 10-12 ಜನ ಈ ನಮ್ಮ ವೈಶ್ಯರು, ಕೆ ಆರ್ ವೈಶ್ಯರು ಆರ್ಗನೈಸ್ ಮಾಡಿದ್ರು. ನೀವು ಇದ್ರಿ, ಒಂದು 4,000 ಜನ ಇತ್ತು, ಎಲ್ಲರೂ ನಗೋರ. ಅವರಲ್ಲಿ ಎಷ್ಟು ಚಂದವ ಅಂತ ಇವ್ರ ನಗೋರು, ಇವ್ರ ನಕ್ಕ, ಇವರಲ್ಲಿ ಎಷ್ಟು ಚಂದ ಅಂತ ಎಲ್ಲರೂ ನಗೋರ. ನಾನು ಅವ್ರ ಮಧ್ಯದಲ್ಲಿ ಒಂಥರ ಕೂಡಂಗಿ. ನಮ್ದು ವಿಚಾರ ಆತ್ಮ ವಿಚಾರ, ಏನ್ ಮಾತಾಡ್ಬೇಕಪ್ಪ? ಅವರು ನಗಿಸೋರು, ಇವರು ನಗಿಸಿ ಮಾತಾಡೋರು, ಇವ್ರು ನಗಿಸಿ ಮಾತಾಡೋರು, ಎಲ್ಲರೂ ನಮ್ಮ ಅಕ್ಕಪಕ್ಕ ಇದ್ದವರು. ಅದ್ರೊಳಗೆ ಬೇರೆ ನಾನು ಆ ದಿವಸ ಏನಂದ್ರೆ ಸಾನ್ನಿಧ್ಯ ಅಂದ್ರೆ ನಾನು ಮಾತಾಡೋದು ಕೊನೆಗೆ. ಇವ್ರದೆಲ್ಲ ನಗೋ ಯಾತ್ರೆ ಮುಗಿಸಿ ಪೂರೈಸಿದ ನಂತರ ಈಗ ಸಾನ್ನಿಧ್ಯವನ್ನು ವಹಿಸಿದ ಇವರಿಂದ ಆಶೀರ್ವಚನ. ವಿಚಿತ್ರ ಏನಾಯ್ತು ಗೊತ್ತಿಲ್ಲ, ಅದು ಸಂಗತಿ ಸಂಘದೋಷ ಅಂತಾರಲ್ಲ. ಆ ದಿವಸ ನನ್ನ ಆಶೀರ್ವಚನದೊಳಗೆ ಒಂದು 10 ಹಾಸ್ಯ ಚಟಾಕಿಗಳಿವೆ, ಅವುಗಳಿಗೆ ಎಂದೂ ಅರ್ಥನೇ ಆಗಿದ್ದಿಲ್ಲ, ಎಂಥವೆಂದು ಕೇಳೇ ಇಲ್ಲವು. ವೇದಾಂತದೊಳಗೂ ಇಷ್ಟೊಂದು ಆನಂದ ಇರ್ತದ ಅಂತ ಅನ್ನೋರು ನಗೋರು ನಗೋರು ನಗೋರು ನಗೋರು ಎಲ್ಲರೂ ಬಂದು ನಿಂತ ನಂತರ ನಂದು ಉಪನ್ಯಾಸ ಮುಖ ಬಂದು ನಿಂತ್ಕೊಂಡ್ರು, ಸ್ವಾಮೀಜಿ ಯು ಆರ್ ಎ ಮಾಸ್ಟರ್ ಲಾಫರ್ ಅಂತ. ನಾನು ಏನಂತ ತಿಳ್ಕೊಂಡಿದ್ರಿ, ಆತ್ಮಾನಂದ ಅಂದ್ರೆ, ಆತ್ಮಾನಂದ ಅಂದ್ರೆ ಏನ, ಆನಂದರೊಳಗೆ ಮುಳುಗಿ ಇಳದೋದ. ಕೆಲವರು 10 ನೋವನ್ನ ತೊಳ್ಕೊತಾರೆ, ಕೆಲವರು 4 ನೋವನ್ನ ತೊಳ್ಕೊತಾರೆ. ನಕ್ಕವರೆಲ್ಲ ನಕ್ಕಿರುವುದಿಲ್ಲ, ನೋವು ಹಾಗೆ ಇರುತ್ತೆ. ಕೆಲವರು ನಗುವಿನ ಮುಖವಾಡ ಹಾಕೊಂಡು ನೋವನ್ನ ಮರೀತಾರಪ್ಪ. ನೋವು ಮೊದಲು ಗುರುತಿಸ್ಕೋಬೇಕು, ಆ ನೋವನ್ನು ಗುರುತಿಸ್ಬೇಕು, ಪ್ರಾಮಾಣಿಕವಾಗಿ ಗುರುತಿಸ್ಬೇಕು. ನಮ್ಗೊಳಗೆ ಈ ನೋವಿದೆ, ಆ ನೋವು ಗುರುತಿಸಿದಾಗನೇ ಆ ನೋವಿಗೆ ಕಾರಣ ಹುಡುಕ್ಬೇಕು. ನೋವಿಗೆ ಕಾರಣ ಸ್ವರೂಪದ ಅಜ್ಞಾನ. ಸ್ವರೂಪದ ಅಜ್ಞಾನವನ್ನು ಕಳ್ಕೊಂಡ್ರೆ ಮಾತ್ರ ನೋವು ಹೋದೀತೆ ವಿನಃ, ನಾವು ಅಜ್ಞಾನವನ್ನು ಹಾಗೆ ಡಿಪಾಸಿಟ್ ಇಟ್ಟು ಆ ನೋವಿನಿಂದ ತಪ್ಪಿಸಿಕೊಳ್ಳೋದೇ ಆಗಲಿ, ಅಥವಾ ಆ ನೋವನ್ನು ರಿಪ್ಲೇಸ್ ಮಾಡೋದೇ ಆಗಲಿ, ಅಥವಾ ಆ ನೋವಿಗೆ ಅನೆಸ್ಥೇಷಿಯಾ ಮಾಡೋದೇ ಆಗಲಿ, ಇದರಿಂದ ಅಜ್ಞಾನಕ್ಕೆ ಪರಿಹಾರ ಇಲ್ಲ. ಸೊ ಈ ನೋವನ್ನು ಯಾರು ಗುರುತಿಸಿದಾನೆ, ಸಹಜವಾಗಿಯೇ ಅವನು ಸಂಸಾರದ ಕ್ಷೇತ್ರದಿಂದ ವಿಮುಖನ. ಹಾಗೆ ವಿಮುಖನಾದ ವ್ಯಕ್ತಿ ಸಾಧಕ, ತೀವ್ರವಾದ ಸಾಧಕ, ಅವನು ಗುರುವನ್ನ ಸಮೀಪಿಸಿಕೊಂಡು ಬರ್ತಾನೆ. ಆ ಗುರುವನ್ನ ಸಮೀಪಿಸಿಕೊಂಡು ಬಂದು ಗುರುವಿನ ಜೊತೆ ಸಂವಾದ ಮಾಡ್ತಾನೆ. ಆ ಸಂವಾದಗಳಿಂದ ಏನು ಮಾರ್ಗದರ್ಶನ ಪಡಿತಾನೆ, ಆ ಮಾರ್ಗದರ್ಶನವನ್ನ ಔಪನಿಷತ್ ಮಾರ್ಗದರ್ಶನ ಅನ್ನೋದಿದೆ. ಔಪನಿಷತ್ ಮಾರ್ಗದರ್ಶನ, ಮಾರ್ಗದರ್ಶನವನ್ನು ಕೊಡುವಂತಹ ಗುರು, ಅವನ ಗುರುನೂ ಆಗಿರ್ಬಹುದು ಅಥವಾ ಅವನ ತಂದೆಯೂ ಆಗಿರ್ಬಹುದು, ಅವನು ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆಗಿರ್ಬಹುದು. ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆಗಿರ್ಬೇಕು. ಶ್ರೋ ಗಣೇಶ, ಶ್ರೋತ್ರಿಯ. ಈ ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆದಂತಹ ಗುರು, ಜ್ಞಾನವನ್ನ ಬಯಸಿ ಬಂದಂತಹ ಶಿಷ್ಯನನ್ನ ತನ್ನ ಜೊತೆ ಇಟ್ಟುಕೊಂಡು ಅವನಿಗೆ ಸತತವಾಗಿ ಮಾರ್ಗದರ್ಶನ ಮಾಡ್ತಾನೆ. ಆ ಭಾಗವನ್ನ ಉಪನಿಷತ್ತು ಅಂತ ಕರೀತಾರೆ, ಅದೇ ಔಪನಿಷತ್ ಮಾರ್ಗದರ್ಶನ. ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಉಪನಿಷತ್ತುಗಳು ಕೂಡ, ಹೆಚ್ಚು ಮಟ್ಟದಲ್ಲಿ ಎಲ್ಲ ಉಪನಿಷತ್ತುಗಳು ಸಂವಾದ ರೂಪದಲ್ಲಿವೆ. ವಾದ ಯಾರು ಮಾಡಿಲ್ಲ, ವಿವಾದ ಜಗಳ ಅಂತೂ ಮಾಡೇ ಇಲ್ಲ, ವಿದ್ಗಂಡವಾದ ಮಾಡಿಲ್ಲ, ಆದರೆ ಸಂವಾದ ಮಾಡಿದ್ದಾರೆ. ಶಿಷ್ಯನು ಕೇಳಿದ ಪ್ರಶ್ನೆಯನ್ನ ಗುರು ಅರ್ಥ ಮಾಡ್ಕೋಬೇಕು, ಗುರು ಕೊಡುವ ಉತ್ತರವನ್ನ ಶಿಷ್ಯನು ಅರ್ಥ ಮಾಡಿ ಅರಗಿಸ್ಕೋಬೇಕು. ಇದಕ್ಕೆ ಸಂವಾದ ಅಂತ ಕರೀತಾರೆ. ನಚಿಕೇತ ಮತ್ತು ಯಮ ಇವರ ಸಂವಾದ. ಭಗವದ್ಗೀತೆಯಲ್ಲಿ ಅರ್ಜುನ ಮತ್ತು ಕೃಷ್ಣ ಇವರ ಸಂವಾದ. ಹಾಗೆ ಆಲ್ಮೋಸ್ಟ್ ಕೆಲವು ಉಪನಿಷತ್ತುಗಳು ಡೈರೆಕ್ಟ್ ಆಗಿ ವಿಷಯವನ್ನು ತಿಳಿಸ್ತಾರೆ, ಹೆಚ್ಚಿನ ಮಟ್ಟದಲ್ಲಿ ಉಪನಿಷತ್ತುಗಳು ಸಂವಾದ ರೂಪದಲ್ಲಿ ಇವೆ. ಈ ಸಂವಾದ ರೂಪದಲ್ಲಿ ಲಭ್ಯ ಇದ್ದಂತಹ ಉಪನಿಷತ್ತುಗಳನ್ನ ನಾವು ಕಾಣ್ತೀವಿ ವೇದಗಳ ಕೊನೆಯ ಭಾಗದಲ್ಲಿ. ಆದ್ದರಿಂದ ಇದಕ್ಕೆ ವೇದಾಂತ ಅಂತಲೂ ಕರೀತಾರೆ. ವೇದಗಳ ಅಂತಭಾಗ ವೇದಾಂತ, ಎಲ್ಲ ಸೇರಿಸಿ ಏನಂತ ಹೇಳೋದು, ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ. ತಾತ್ಪರ್ಯವಾಗಿ ಒಂದೇ ವಾಕ್ಯ. ವೇದಾಂತೋ ನಾಮ, ವೇದಾಂತ ಎನ್ನುವ ನಾಮದಿಂದ ಪ್ರಸಿದ್ಧವಾದ, ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಇಷ್ಟಾಯ್ತದ. ಇನ್ನು ಈ ಉಪನಿಷತ್ತು ಅನ್ನೋ ಶಬ್ದ ಇದೆಯಲ್ಲ, ಇದು ಒಂದು ಶಬ್ದ ಅಲ್ಲ, ಇದರ ಮೂರು ಶಬ್ದ ಇದೆ. ಮೂರು ಶಬ್ದಗಳು ಸೇರಿ ಒಂದು ಶಬ್ದ ಆಗಿದೆ. ಒಂದು ಮೊದಲನೇದು ಉಪ, ಎರಡನೇದ್ದು ನಿ, ಮೂರನೇದ್ದು ಶಬ್ದ. ಸಂಸ್ಕೃತದಲ್ಲಿ ಒಂದು ಧಾತು ಇದೆ, ಅದನ್ನ ಸದ್ ಎಂದು ಕರೆಯುತ್ತಾರೆ. ಬ್ರಕೆಟ್ನೊಳಗ ಶಬ್ದ ಎಂದು ರೂಪಾಂತರವನ್ನು ಹೊಂದಿರುತ್ತದೆ. ಸದ್ದೇ ಶಬ್ದ. ಪಾಣಿನಿಯ ವ್ಯಾಕರಣದ ಪ್ರಕಾರ ಉಲ್ರ ಪ್ರತ್ಯಯವನ್ನು ಮುಂದುಗಡೆ ಅದಕ್ಕೆ ಹಚ್ಚಿದ್ದಾದರೆ ಅದು ಶದಲ್ರು ಅಂತ. ಶದಲ್ರು ಶದಲ್ರು ಆ ಶದಲ್ರು ಅನ್ನೋ ಶಬ್ದ ಮೂರು ಅರ್ಥಗಳನ್ನು ತೋರಿಸ್ತದೆ. ಅವಸಾಧನಂ, ಎರಡನೇ ಅರ್ಥ ಶಿಥಲೀಕರಣ, ಗಮನ. ಅವಸಾಧನ ಅರ್ಥ ನಾಶಪಡಿಸುತ್ತದೆ, ಶಿಥಲೀಕರಣ ಚೂರು ಚೂರು ಮಾಡುತ್ತದೆ. ಚಕ್ಕಾಚು ಗಮನ ಅಂದ್ರೆ ಹೋಗಿ ಸೇರುವುದು. ಹಾಗಾದ್ರೆ ಸಡಲ್ರು ಶಬ್ದದ ಅರ್ಥ ಏನು ಅಂತ ಈಗ ಗೊತ್ತಾಯ್ತಾ? ಸಡಲ್ರು ಶಬ್ದದ ಅರ್ಥ ಮೂರು ಅರ್ಥ. ಒಂದು ಅರ್ಥ ಏನ್ ಮಾಡ್ತದೆ, ನಾಶ ಮಾಡುತ್ತದೆ. ಎರಡನೇ ಅರ್ಥ ಚೂರು ಚೂರು ಮಾಡುತ್ತದೆ. ಮೂರನೇ ಅರ್ಥ ಹೋಗಿ ಸೇರುತ್ತದೆ. ಮುಂದೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇದರ ಹಿಂದೆ ಎರಡು ಉಪಸರ್ಗಗಳಿವೆ, ಒಂದು ಉಪ ಇನ್ನೊಂದು ನೀ. ಉಪ ಶಬ್ದ ಅರ್ಥ ಸಮೀಪ, ಸಮೀಪೆ. ನೀ ಶಬ್ದ ಅರ್ಥ ನಿಶ್ಚಯೇನ, ನಿಶ್ಚಯ ಶಬ್ದ. ಒಂದು ಸಮೀಪ, ಇನ್ನೊಂದು ನಿಶ್ಚಯ. ಒಟ್ಟಾರೆ ಅರ್ಥ ಏನು, ಯಾರ ಸಮೀಪವನ್ನ ಬಯಸಿ ಹೋಗುವುದರಿಂದ, ಯಾರ ಸಮೀಪವನ್ನ ಬಯಸಿ ಹೋಗುವುದರಿಂದ ನಮ್ಮ ಜನ್ಮ ಮರಣಗಳು ನಾಶವಾಗುತ್ತವೆಯೋ. ನಂಬರ್ ಒನ್ ಅರ್ಥ. ಎರಡನೇ ಅರ್ಥ ಅವಿದ್ಯಾ ಕಾಮ ಕರ್ಮಗಳು ಎನ್ನುವುದು ಚೂರು ಚೂರು ಆಗಿ ಹೋಗುತ್ತದೆಯೋ. ಅವಿದ್ಯಾ ಕಾಮ ಕರ್ಮ ಎನ್ನುವುದು ಚೂರು ಚೂರು ಆಗುತ್ತದೆಯೋ. ಮೂರನೇ ಅರ್ಥ ಬ್ರಹ್ಮನನ್ನು ಹೋಗಿ ಸೇರಲು ಸಾಧ್ಯವೋ. ಅದನ್ನ ಉಪನಿಷತ್ತು ಎಂದು ಕರೆಯುತ್ತಾರೆ. ಹೀಗೆ ತಿಳ್ಕೊಳ್ರಿ, ಉಪನಿಷತ್ತು ಇದು ಗ್ರಂಥದ ಹೆಸರಲ್ಲ. ಉಪನಿಷತ್ತು ಗ್ರಂಥದ ಹೆಸರಲ್ಲ, ಅದನ್ನು ವ್ಯವಹಾರದಲ್ಲಿ ಹೆಸರಾಗಿ ಬಳಸ್ತಾರಷ್ಟೇ. ಆದ್ರೆ ವಾಸ್ತವವಾಗಿ ಇದು ಗ್ರಂಥದ ಹೆಸರಲ್ಲ. ಆ ಉಪನಿಷತ್ ಶಬ್ದವೇ ತೋರಿಸ್ತದೆ ಗ್ರಂಥದ ವಿಷಯ, ಗ್ರಂಥದ ಅಧಿಕಾರಿ, ಗ್ರಂಥದ ಪ್ರಯೋಜನ ಎಲ್ಲವೂ ತೋರಿಸ್ತದೆ. ಯಾರ ಸಮೀಪವನ್ನ ಬಯಸಿ ಹೋಗುವುದರಿಂದ ಜನ್ಮ ಮರಣಗಳು ನಷ್ಟವಾಗಿ ಹೋಗುತ್ತವೆಯೋ, ಅವಿದ್ಯಾ ಕಾಮ ಕರ್ಮಗಳು ಚೂರು ಚೂರಾಗಿ ಹೋಗುತ್ತವೆಯೋ, ಶಿಥಲೀಕರಣ ಬ್ರಹ್ಮನನ್ನ ಹೋಗಿ ಸೇರುವ ಸಾಧ್ಯತೆ ಇದೆಯೋ, ಅದು ಏನಂತ ಕರೀತಾರೆ, ಉಪನಿಷತ್ತು ಅಂತ ಕರೀತಾರೆ. ಒಬ್ಬ ಹರಿಕಥೆ ಮಾಡೋರು ಹೇಳ್ತಾರೆ, ಊಪರ ಬೈಠಕ್ಕೆ ಜೋ ಸುನಾತ ಹೈ, ನೀಚೆ ಬೈಠಕ್ಕೆ ಜೋ ಸುಂತ ಹೈ, ಉಸ್ಕೋ ಉಪನಿಷತ್ತು. ಉಪ ಅಂದ್ರೆ ಊಪರ, ನೀ ಅಂದ್ರೆ ನೀಚೆ. ಎಲ್ಲ ಇಂತವೆ, ಅರ್ಚಕರಿಗೆ ಹೋಗಿ ಕೇಳ್ರಿ, ಅವರಿಗೂ ಹಿಂಗೆ ಸಾರ ಸಗತ್. ಇದು ಜನಾಂಗವನ್ನು ಉದ್ಧಾರ ಮಾಡೋರು ಯಾರು? ಉಪರ ಬೈಠ ಸುನಾತ ಹೈ, ನೀಚೆ ಬೈಠ ಸುಂತ ಹೈ. ಉಪನಿಷತ್, ಈ ಉಪನಿಷತ್ತುಗಳಲ್ಲಿ ಅನೇಕ ಉಪನಿಷತ್ತು, ಸಾವಿರಾರು ಉಪನಿಷತ್ತುಗಳು ಇವೆ ಅಂತ ಹೇಳ್ತಾರೆ. 108 ಉಪನಿಷತ್ತುಗಳು ಲಭ್ಯ ಇವೆ ಅಂತ ಹೇಳ್ತಾರೆ. ಭಗವತ್ಪಾದಾಚಾರ್ಯರು 11 ಉಪನಿಷತ್ತುಗಳಿಗೆ ಭಾಷ್ಯವನ್ನ ಬರೆದಿದ್ದಾರೆ. ಹತ್ತು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಈ ಕೈವಲ್ಯ ಉಪನಿಷತ್ತಿಗೆ ಭಾಷ್ಯವನ್ನು ಬರೆದಿಲ್ಲ, ಆದರೆ 11 ಉಪನಿಷತ್ತುಗಳನ್ನ ಪ್ರಮುಖವಾದ ಉಪನಿಷತ್ತುಗಳು ಅಂತ ಪರಿಗಣಿಸಿದ್ದ. ಈ ಭಾಷ್ಯವನ್ನ ಬರೆಯದೇ ಇದ್ದಂತ ಈ ಉಪನಿಷತ್ತನ್ನ ನಾವು ಮೊಟ್ಟ ಮೊದಲಿಗೆ ಆರಿಸಿಕೊಂಡು ಇದರ ಮುಂದಿನ ಉಪನಿಷತ್ತೇ ಮುಂಡುಕ. 3 ಇದನ್ನ ಮುಗಿಸಿದ ಮೇಲೆ ಆಮೇಲೆ ಮುಂಡುಕ, ಅದು ವಿತ್ ಭಾಷ್ಯ. ಅಷ್ಟೊತ್ತಿನ ಸ್ವಲ್ಪ ಸಂಸ್ಕೃತ ಎಲ್ಲ ಕಲ್ತಿರ್ತೀವಿ, ಸಂಸ್ಕೃತ ಓದಿ ಬರಬೇಕು, ಸಂಸ್ಕೃತ ಬಿಡಿಸಿ ಬರಬೇಕು, ಸಾಕು ಅರ್ಥ ನಾನು ಹೇಳ್ಕೊಡ್ತೀನಿ. ಪ್ರತಿಯೊಂದು ವೇದದ ಕೊನೆಯ ಭಾಗದಲ್ಲಿ ಉಪನಿಷತ್ತುಗಳಿರ್ತವೆ. ಅರ್ಥಾತ್ ಯಾವುದೋ ಒಂದು ಉಪನಿಷತ್ ನೀವು ಹೊಂದಿದ್ರಿ ಅಂತಂದ್ರೆ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ವೇದದ ಕೊನೆಯ ಭಾಗದಲ್ಲಿ. ಕೈವಲ್ಯ ಉಪನಿಷತ್ತು ಇಲ್ಲಿ ಬ್ರಹ್ಮನೇ ಗುರು, ಗುರುಸ್ಥಾನದಲ್ಲಿ ಬ್ರಹ್ಮನೇ ಇದ್ದ, ಶಿಷ್ಯನ ಸ್ಥಾನದಲ್ಲಿ ಅಶ್ವಲಾಯನ. ಇವನು ಸಾಮಾನ್ಯನಲ್ಲ, ಇವನು ಮಂತ್ರದ್ರಷ್ಟಾರ. ಅಶ್ವಲಾಯನ ಅಶ್ವಲಾಯನ ಎನ್ನುವ ಒಬ್ಬ ಮಂತ್ರ ದ್ರಾಷ್ಟಾರ, ಇವನು ಮಂತ್ರ ಋಷಿ. ಆದರೂ ತನ್ನ ತನ್ನ ಸ್ವರೂಪದ ನಿಲ್ಲುವಿಕೆಯಲ್ಲಿ ಇನ್ನೂ ಅವನಿಗೆ ಸ್ಥಿರತೆ ಬಂದಿಲ್ಲ. ಮಂತ್ರ ದ್ರಾಷ್ಟಾರ ಬಿಕಾಸ್ ಆಫ್ ಹಿಸ್ ಕೆಪಾಸಿಟಿ, ಅವನ ಅಂತಃಕರಣದ ಸೂಕ್ಷ್ಮತೆಯ ಕಾರಣವಾಗಿ ಅವನಿಗೆ ಮಂತ್ರಗಳು ಕೇಳಿಸಿವೆ, ಅದನ್ನು ತನ್ನ ಗುರುಕುಲದಲ್ಲಿ ಶಿಷ್ಯರಿಗೆ ಹೇಳಿಕೊಟ್ಟಿದ. ಅದರರ್ಥ ಆತ್ಮಜ್ಞಾನ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಯಾರು ವೇದಾಂತ ಗುರುಕುಲ ಕಟ್ಯಾರ ಇದ್ರಂತ ಅವರಿಗೆ ಆತ್ಮಜ್ಞಾನ ಆಗಿದೆ ಅಂತ ಅರ್ಥ ಅಲ್ಲ. ಹಾಗೆ ಇವನಿಗೆ ಇವನು ಗುರುಕುಲ ಮಾಡಿದ್ದಾನೆ, ಅಲ್ಲಿ ಮಂತ್ರವನ್ನು ಕಲಿಸಿಕೊಡ್ತಾನೆ ವೇದ ಪಾಠಶಾಲೆ ಇದ್ದ ಹಾಗೆ. ಹೀಗಾಗಿ ಅವನಿಗೆ ಶಾಂತಿ ಇಲ್ಲ. ಗುರುವನ್ನ ಬಯಸಿಕೊಂಡು ಹೋಗಿದ್ದಾನೆ, ಸಮೀಪಿಸಿಕೊಂಡು ಉಪ ಸಮೀಪಿಸಿಕೊಂಡು ಹೋಗಿದ್ದಾನೆ. ಈ ಸಮೀಪ ಅನ್ನೋ ಶಬ್ದ ಕೂಡ ಭಾರಿ ವಿಚಿತ್ರವಾದ ಶಬ್ದ. ಸೂರ್ಯ ದೂರ ಇದ್ದಾನೆ, ಚಂದ್ರ ಸಮೀಪ, ಹೌದಾ? ಈ ಚಂದ್ರ ಸಮೀಪನೋ ದೂರನು, ಈ ಚಂದ್ರನು ದೂರ. ಅವಾಗ ಹೇಳಿದ್ವಿ ಸಮೀಪ ಅಂತಂದ್ರೆ, ಸಾರಿ ಸರ್, ಚಂದ್ರ ದೂರಿದ, ಪೃಥ್ವಿ ಸಮೀಪ, ಹೌದಾ? ಆದ್ರೆ ಈ ಪೃಥ್ವಿ ಸಮೀಪ ಅಲ್ಲ, ಇದು ಕೂಡ ತುಂಬಾ ದೂರ. ಭಾರತ ಸಮೀಪ, ಭಾರತವೂ ದೂರ. ಕರ್ನಾಟಕ ಸಮೀಪ, ಕರ್ನಾಟಕವೂ ದೂರ. ಮಲಗುಂದ ಸಮೀಪ, ಮಲಗುಂದ ಇಲ್ಲಿಂದ 1 ಕಿಲೋಮೀಟರ್ ದೂರ. ಆಶ್ವವಿದ್ಯಾನಿಕೇತನ ಗುರುಕುಲ ಸಮೀಪ, ಗುರುಕುಲ 8 ಎಕರೆ ಲೆಕ್ಚರ್ ಹಾಲ್ ಇದೆ. ಈ ಸಮೀಪ ಲಕ್ಷರ ಇಷ್ಟು ದೊಡ್ಡದಿದೆ ಸ್ವಾಮಿ. ನಮ್ ಚೌಕಾಸನ ಸಮೀಪ ಇದೆ ಸಾಕು, ನಮ್ ಟೇಬಲ್ ನಮ್ ಚೌಕಾಸನ ಅದು ಕೂಡ ದೂರ. ನಿನ್ನ ಶರೀರ ಭಾರಿ ಸಮೀಪ, ಶರೀರವೂ ದೂರ. ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಅತಿ ಸಮೀಪ, ಅದಕ್ಕಿಂತ ಸಮೀಪ ಹೋಗು ನೀನು. ಉಪಶಬ್ದದ ಅರ್ಥ ಅದಕ್ಕಿಂತ ಸಮೀಪ ಹೋಗು. ಸ್ವಾಮಿ ಗೊತ್ತಿಲ್ಲ ಅದಕ್ಕಿಂತ ಸಮೀಪ ಯಾವುದು ಅಂತ ಯಾರಿಗೆ ಗೊತ್ತಿದೆಯೋ ಅವರು ಸಮೀಪ. ಯಾರಿಗೆ ಗೊತ್ತಿದೆ? ಗುರುಗಳಿಗೆ ಗೊತ್ತಿದೆ. ಅವರ ಸಮೀಪ ಹೋಗಿ ಸಮರ್ಪಿಸಿಕೋ. ಉಪ ಏನಾಗ್ತದೆ? ನಿಶ್ಚಿತವಾಗಿಯೂ ನೀ, ಈ ಶಬ್ದ ಏನು? ನಿಶ್ಚಯ. ನಿಶ್ಚಿತವಾಗಿಯೂ ಹುಟ್ಟು ಸಾವುಗಳು ಸ್ತಬ್ಧವಾಗುತ್ತವೆ. ಅವಿದ್ಯಾ ಕಾಮ ಕರ್ಮಗಳು ಅನ್ನುವ ಬೀಜ ಕತ್ತರಿಸಿ ಹೋಗುತ್ತದೆ ಮತ್ತು ಬ್ರಹ್ಮ ಜ್ಞಾನವನ್ನು ನೀನು ಹೊಂದುತ್ತೀಯ. ಆದ್ದರಿಂದ ಉಪನಿಷತ್ ಅಭ್ಯಾಸವನ್ನು ಮಾಡು. ಓಂ ಓಂ ಶಾಂತಿ.